ಮುಖ್ಯವಾಗಿ ಇವತ್ತು ಭತ್ತದ ತಳಿಗಳ ಬಗ್ಗೆ ಅವರನ್ನ ಕೇಳಿ ತಿಳಿಯೋಣ. ನಮಸ್ಕಾರ ಸರ್. ನಮಸ್ತೆ. ಈಗ ಸರ್, ಈಗ ಭತ್ತದ ತಳಿಗಳಲ್ಲಿ ನೀವು 180 ಹೆಚ್ಚು ವೆರೈಟಿಗಳನ್ನು ಬೆಳೆಸಿದ್ದೀರಿ. ಆದರೆ ಈ ತಳಿಗಳ ಒಂದು ವೈಶಿಷ್ಟ್ಯತೆ ಏನು ಅನ್ನೋದು ನಮಗೆ ಹೆಚ್ಚಾಗಿ ತಿಳಿದಿಲ್ಲ. ಈ ಕೆಲವು ತಳಿಗಳ ಬಗ್ಗೆ ಸ್ವಲ್ಪ ತಿಳಿಸ್ಕೊಡ್ಬೋದಾ? ಹೇಳ. ಮುಖ್ಯವಾಗಿ ಭತ್ತ ಹೇಳಿದರೆ ನಮ್ಮ ಮುಖ್ಯ ಆಹಾರ ಬೆಳೆ. ಆಹಾರ ಅಂತ ಹೇಳಿದ ಮೇಲೆ ಬರೀ ಗಂಜಿ ಅನ್ನ ಅಂತ ಮಾತ್ರ ಅಲ್ಲ, ತಿಂಡಿ ತೀರ್ಥಗಳು ಅದಕ್ಕೆ ಯೂಸ್ ಆಗುವಂತಹ ಒಂದು ವಿಧಾನಗಳು ಸಹ ನಾವು ಮಾಡ್ತಾ ಇದ್ದೆ. ಸೊ ಈ ಹಿನ್ನೆಲೆಯಲ್ಲಿ ಕರಾವಳಿಯಲ್ಲಿರುವಂತಹ ಭತ್ತದ ತಳಿಗಳನ್ನು ಜೊತೆಗೆ ಇತರಡಿಲ್ಲಿರುವಂತಹ ನಾಟಿ ತಳಿಗಳನ್ನು ನಾವು ಈ ಒಂದು ಕಳೆದ 35 ವರ್ಷದಿಂದ ವಿಶೇಷವಾಗಿ ಬೆಳೀತಾ ಇದ್ದೇವೆ. ಕಳೆದ 60 ವರ್ಷಗಳಲ್ಲಿ ಇತ್ತು, ಅಂದರೆ 40 ವರ್ಷಗಳ ಹಿಂದೆ ನಮ್ಮಲ್ಲಿ ಸುಮಾರು 45 ವಿಧದ ಈ ಕರಾವಳಿಯಲ್ಲೇ ಬೆಳೆಯುತ್ತಿರುವಂತಹ ತಳಿಗಳಿತ್ತು. ಬಟ್ 88 ಹೊತ್ತಿಗೆ ಆಗುವಾಗ ಅದೊಂದು ಸ್ವಲ್ಪ 14 ವೆರೈಟಿಗೆ ಇಳಿದಿತ್ತು. ಬಟ್ ಆವಾಗ ಸ್ವಲ್ಪ ಎಚ್ಚೆತ್ತುಕೊಂಡ್ವಿ, ಯಾಕಂದರೆ ಈ ತಳಿಗಳ ವಿಶೇಷಗಳನ್ನು ಗುಳಿಸ್ಕೊಳ್ಳಿಕ್ಕೆ ಶುರು ಮಾಡಿದ್ವಿ. ಈ ಗುರುತಿಸಿಕೊಂಡ ಹಿನ್ನೆಲೆಯಲ್ಲಿ ಅದನ್ನು ವಿಭಾಗಿಸುವುದಾದರೆ ಒಂದು ನಮ್ಮ ಕೃಷಿ ಇದಕ್ಕೆ ಪೂರಕವಾಗಿ, ಯಾಕಂದರೆ ನಾವು ಆವಾಗ 5 ಬೆಳೆ ಮಾಡ್ತಿದ್ರೂ ಕೂಡ ಈಗ ನಾವು 2 ಬೆಳೆಗಳನ್ನು ಮಾತ್ರ ಮಾಡ್ತೀವಿ, ಎಣ್ಣೆಲು ಮತ್ತು ಸುಗ್ಗಿ ಮಾತ್ರ. ಈ ಬೆಳೆಗಳಿಗೆ ಸೂಕ್ತವಾಗಿ ಅದರಲ್ಲೂ 2 ಬೆಳೆಗಳಲ್ಲಿಯೂ ದೀರ್ಘಾವಧಿ, ಮಧ್ಯಮಾವಧಿ ಮತ್ತು ಅಲ್ಪಾವಧಿ ಈ ಥರದ ಒಂದು ಕ್ಯಾಟಗರಿಯಲ್ಲಿ ನಾವು ತಳಿಗಳನ್ನು ಬೆಳೀತಾ ಇರುವಂಥದ್ದು. ಮುಖ್ಯವಾಗಿ ಎಣೆಲು ಇದರಲ್ಲಿ ಸುಮಾರು ಈಗ 130 ವೆರೈಟಿಗಳನ್ನು 140 ವೆರೈಟಿಗಳನ್ನು ಬೆಳೀತಾ ಇದ್ದೇವೆ. ಇದರಲ್ಲಿ ದೀರ್ಘಾವಧಿಯ ಸುಮಾರು 30, ಮಧ್ಯಮಾವಧಿಯ ಸುಮಾರು 100-110 ತನಕ ಇದೆ, ಮತ್ತು ಅಲ್ಪಾವಧಿಯ ಒಂದು 7-8. ಈ ತಳಿಗಳನ್ನು ನಾವು ಮಾಡ್ಕೊಳ್ತೇವೆ. ಇದರಲ್ಲಿಯೂ ಪುನಃ ಅದರಲ್ಲಿ ವಿಭಾಗಿಸುವಂತಾಗಿದ್ದಾದರೆ ಒಂದು ಔಷಧೀಯ ಯುಕ್ತವಂತಹ ತಳಿಗಳಿದ್ದಾವೆ, ಜೊತೆಗೆ ನಮಗೆ ಬೇಕಾಗುವಂತಹ ಬೆಳ್ತಿಗೆ ಅಕ್ಕಿಗೆ ಮಾಡುವಂತಹ ತಳಿಗಳಿದ್ದಾವೆ. ಇನ್ನು ಇಲ್ಲಿಯ ಪ್ರಮುಖ ಆಹಾರ ಕುಚ್ಚಲಕ್ಕಿ, ಆ ಕುಚ್ಚಲಕ್ಕಿಯ ಕೆಂಪಕ್ಕಿಯ ತಳಿಗಳಂತಿದ್ದಾವೆ. ಇನ್ನು ಹುಲ್ಲಿನ ವೈವಿಧ್ಯದಲ್ಲಿ ನೋಡಿದರೆ ಎತ್ತರ ಹುಲ್ಲು ಬರುವಂಥದ್ದು, ಮಧ್ಯಮ ಹುಲ್ಲು ಬರುವಂಥದ್ದು, ಅಡ್ಡ ಬೀಳದಂಥದ್ದು, ಅಡ್ಡ ಬೀಳದಂಥದ್ದು ಎತ್ತರದಲ್ಲೂ ಇದೆ, ಮಧ್ಯಮ ಇದರಲ್ಲಿಯೂ ಇದೆ. ಇನ್ನು ಅಡ್ಡ ಬೀಳುವಂಥ ಸುಮಾರು ತಳಿಗಳು ಇದ್ದಾವೆ. ಹಾಗೆಯೇ ಅಲ್ಪಾವಧಿಯಲ್ಲಿ ಸಹ ಅಡ್ಡ ಬೀಳದ ಒಂದು ತಳಿ ಇತ್ತು, ಬಟ್ ಆಫ್ಕೋರ್ಸ್ ನಾವು ಅದನ್ನು ಸ್ವಲ್ಪ ಕಳ್ಕೊಂಡೆವು ಅಂತ ಅನಿಸಿತ್ತು. ಕುಳೆಂಜಿ ಪಿಳ್ಳೆ ಅಂತ ಒಂದು ವೆರೈಟಿ ಇತ್ತು, ಅದನ್ನು ನಮಗೆ ಸಿಕ್ಕಲಿಲ್ಲ, ಈಗ ಇನ್ನೂ ಹುಡುಕಿದ್ರೂ ಸಿಕ್ಕಲಿಲ್ಲ. ಅದು ಅಡ್ಡ ಬೀಳ್ತಿರಲಿಲ್ಲ ಅಲ್ಪಾವಧಿಯಲ್ಲಿ. ಇನ್ನು ಅಲ್ಪಾವಧಿಯ ಗಿಡ್ಡ, ಅತಿ ಗಿಡ್ಡ ತಳಿಗಳು ಒಂದು 3-4 ಇದ್ದಾವೆ. ಷಷ್ಠಿಕ, ನಿಮ್ಮ ಕಲ್ಚರು, 90 ಇತ್ಯಾದಿಗಳು. ಸೊ ಇವುಗಳನ್ನು ಬೆಳಗ್ಗೆ ಮಾಡ್ತಾ ಬರ್ತಿದ್ದೇವೆ. ಇನ್ನು ಔಷಧೀಯ ಯುಕ್ತ ಮತ್ತು ಇದು ಒಂದು ಕಡೆಯಲ್ಲಿ ಆಹಾರದ ರೀತಿಯಲ್ಲೇ ಆಯಿತು. ಇನ್ನು ವೈವಿಧ್ಯದ ದೃಷ್ಟಿಯಿಂದ ಕೆಂಪಕ್ಕಿಯ ತಳಿಗಳು, ನೇರಳೆ ಅಕ್ಕಿ ಬರುವಂತಹ ತಳಿಗಳು, ಬಿಳಿ ಅಕ್ಕಿ ಡಲ್ ಕಲರ್ನ ತಳಿಗಳು ಆ ಥರದಲ್ಲಿದೆ. ಅದು ಒಳಗೆಯ ಹೊರಗ ಒಳಗಡೆಯಲ್ಲಿ, ಅದೇ ಥರ ಹೊರಗಡೆಯಲ್ಲಿ ಕೆಂಪು ಬಣ್ಣದ ಭತ್ತದ ತಳಿ, ಸ್ವಲ್ಪ ಬೂದು ಬಣ್ಣದ ಭತ್ತದ ತಳಿ, ನಿಮ್ಮ ಸೂರ್ಯಕಾಂತಿ ಬೀಜದ ಹಾಗೆ ಇರುವಂತಹ ಒಂದು ತಳಿ, ರಾಮ್ಗಲ್ಲಿ ಅಂತ ಹೇಳ್ತಾರೆ. ಇನ್ನು ದೊಡ್ಡ ಭತ್ತಗಳು, ಸಣ್ಣ ಭತ್ತಗಳು, ಭತ್ತದಲ್ಲಿ ಬಾಲಗಳು, ಅದರಲ್ಲಿ ಸಾಫ್ಟ್ ಬಾಲ, ಹಾರ್ಡ್ ಬಾಲ ಇರುವಂತಹ ತಳಿಗಳು. ಸೊ ಈ ಥರದಲ್ಲಿ ಇದೆ, ಕುಂದಪುಲ್ ಅಂತದ್ದು ಸಾಫ್ಟ್ ಬಾಲ ಇದೆ, ಕನಕಚೂಡ ಅಂತ, ಅದೆಲ್ಲ ಸಾಫ್ಟ್ ಬಾಲ ಹೊಂದಿದೆ. ಆದರೆ ನೆಟ್ಟಿ ಜೆಡ್ಡು ಇರ್ಬೋದು, ಮೀಸೆ ಭತ್ತ ಇರ್ಬೋದು, ಇದು ಸ್ವಲ್ಪ ಹಾರ್ಡ್ ಸ್ಟ್ರಾಂಗ್ ಆದ ಬಾಲ ಹೊಂದಿದೆ. ಕಾಲೋನೋನಿ ಅದು ಸಹ ಸ್ವಲ್ಪ ಉದ್ದ ಬಾಲ ಇದೆ, ಆದರೆ ಇದಿದೆ ಕಗ್ಗದ್ದು, ಸ್ಟ್ರಾಂಗು ಇದೆ, ಉದ್ದನೂ ಇದೆ, ಬಿರಿ ಹೊಸದು ಅಂತ ಇದೆ. ಸೊ ಈ ಥರದಲ್ಲಿ ಬಾಲ ಹೊಂದಿರುವಂತಹ ಭತ್ತಗಳು ಅದಿದೆ. ಆದರೆ ಅಕ್ಕಿಗಳು ಸೈಜು ಒಂದಿರ್ತದೆ. ಇನ್ನು ಅಕ್ಕಿಗಳಲ್ಲಿ ಒಂದು ಎರಡು ಗೊಂಚಲು ಭತ್ತ ಅಂತ ಇದೆ, ಗೊಂಚಲಾಗಿ ಕಾಣ್ತಿರುವಂತಹ ಇದು. ಇನ್ನು ಪೈರಿನ ಕಲರ್ನ ಮೇಲೆ ಒಂದು ವೈವಿಧ್ಯಗಳು ಇದ್ದಾವೆ, ಹಸಿರು ಕಲರ್ದಿದೆ, ಹಾಗೆಯೇ ಕೆಂಪು, ಕುಂಕುಮ ಕಲರು ಈ ಥರದ ಪೈರುಗಳು ಇದ್ದಾವೆ. ಸೊ ಅದರಲ್ಲಿಯೂ ಕೆಂಪು ಭತ್ತದ್ದು, ಬಿಳಿ ಭತ್ತದ್ದು ಅಂತ ಆ ಥರ ಇದೆ. ಇನ್ನು ತೆನೆಗಳ ಕಲರ್ನಲ್ಲಿ ಭಿನ್ನ ಭಿನ್ನದ ಇದಿದೆ. ತೆನೆ ಬರುವಾಗ ಹಸಿರಿದ್ದು, ಅನಂತರದಲ್ಲಿ ನೇರಳೆಗೆ ಹೋಗಿ ಮತ್ತೆ ಪುನಃ ಸ್ವಲ್ಪ ಕಪ್ಪು ಕಲ್ಲರ್ನ ಬಣ್ಣಕ್ಕೆ ಹೋಗುವಂತಹ ಮುತ್ತು ಅಂತ ಇದೆ, ಒಂದು ಸ್ವಲ್ಪ ಎಳ್ಳಿನ ರುಚಿ ಹೊಂದಿರುವಂತಹ ಅಕ್ಕಿ ಅದು. ಅದೇ ಥರದಲ್ಲಿ ಮಣಿಪುರಿ ಅಕ್ಕಿ ಇರ್ಬೋದು, ಪರಿಮಳ ಅಕ್ಕಿ ಇರ್ಬೋದು, ಈ ಥರದ ಒಂದು ಕಲರ್ ಮೇಲೆ ಹೊಂದಿಕೊಂಡಿದ್ದೇವೆ. ಇನ್ನು ತೆನೆಗಳನ್ನು ಹಾಗೇ ಉದ್ದ ತೆನೆಯ, ಗಿಡ್ಡ ತೆನೆಯ, ಅದರಲ್ಲಿ ಸಣ್ಣ ಕಾಳಿನ, ತುಳಸಿ ಹೋಗುವಂಥದ್ದು ಕಪ್ಪು ಮತ್ತು ಉದ್ದ ತೆನೆ ಇರ್ತದೆ, ಕಳಮೆ ಅಂಥದ್ದು ಸ್ವಲ್ಪ ಕಂದು ಮತ್ತು ಉದ್ದ ತೆನೆ ಇರ್ತದೆ, ಪರಿಮಳನೂ ಇರ್ತದೆ. ಸೊ ಈ ಥರದಲ್ಲಿ ವೈವಿಧ್ಯದ ಹಿನ್ನೆಲೆಯಲ್ಲೂ ನಾವು ಪೈರನ್ನು ಬೆಳೀತಾ ಇದ್ದೇವೆ. ಇದು ಎರಡು ಬೆಳೆಗಳಲ್ಲಿ ಅಂದರೆ ಎಣ್ಣೆಲ್ನಲ್ಲಿ ಬೇರೆಯೇ, ಸುಗ್ಗಿನಲ್ಲಿ ಬೇರೆಯೇ, ಸುಗ್ಗಿಯ ವೆರೈಟಿಗಳು ಬೇರೆ ಇರ್ತವೆ. ಯಾಕಂದರೆ ಎಣ್ಣೆಲ್ನ ಎಲ್ಲ ವೆರೈಟಿಗಳು ಸುಗ್ಗಿಗೆ ಬರೋಲ್ಲ, ಬಂದರೂ ತುಂಬ ಸಣ್ಣ ಅಕ್ಕಿಯನ್ನು ಕೊಡ್ತದೆ, ಆದರೆ ಏಳಲ್ನಲ್ಲಿ ಉದ್ದ ಮತ್ತು ಹೆಚ್ಚು ಫಸಲನ್ನು ಕೊಡ್ತದೆ. ಇದಂತ ಇನ್ನು ಮುಖ್ಯವಾಗಿ ನಾವು ಬೆಳೀತಾ ಇರುವಂಥದ್ದು ನಮ್ಮ ಲೋಕಲ್ ಸೀಸನ್ ಬೌಂಡೆಡ್ ಕೆಲವು ವೆರೈಟಿಗಳಿದ್ದಾವೆ. ಅದು ಕರಾವಳಿಯ ಸಿದ್ಧಸ್ಥ, ಅದು ಬೇರೆ ಕಡೆಯಲ್ಲಿ ಮಾಡಿದರೆ ಅಲ್ಲಿ ತೆನೆ ಬರ್ತದೆ, ಇದು ಪೈರು ಬರ್ತದೆ, ತೆನೆ ಉದ್ಭವಿಸುತ್ತದೆ ಅದರಲ್ಲಿ, ಅಂದರೆ ಅದು ಇದಕ್ಕೆ ತೆನೆ ಕಟ್ಟುವುದಿಲ್ಲ, ಎತ್ತರ ಎಷ್ಟೂ ಬರುತ್ತೆ. ಇಲ್ಲಿನ ಹಾಗೇ ಸಮಯ ಮೀರಿಸಿ ತಪ್ಪಿಸಿ ಹಾಕಿದರೆ ಮತ್ತೆ ಅದು ಒಂದು ವರ್ಷ ಬರೋದಿಲ್ಲ, ಮುಂದಿನ ವರ್ಷಕ್ಕೆ ಈಳು ಕೊಡುವಂತಹ ರೀತಿಯಲ್ಲಿ ಬತ್ತದ ಪರಿಹಾರಿದೆ. ಸೊ ನಮ್ಮ ಈ ಕರಾವಳಿಯ ಸುಗ್ಗಿ ಕಾಯಮೆ, ಕುಟ್ಟಿ ಕಾಯಮೆ, ಕರಿಯಜೇಬಿ, ಕಂಡ್ರಿಕುಟ್ಟಿ, ಅತಿಕರಯ, ಮತ್ತು ಇದು ಅತಿಕರಯ ಅಂತ ಹೇಳುವಂತಹ, ಅತಿಕರಯ ಅಂತ ಹೇಳುವಂತಹ, ಅಥವಾ ಸತ್ಯದ ಬುಳೆಯ ಒಂದು ವೆರೈಟಿಯ ಮೆಡಿಸನ್ ವ್ಯಾಲ್ಯೂ ಹೊಂದಿದಂಥ ಒಂದು ತಳಿಗಳು, ಈ ಥರದಲ್ಲಿ ಏನು ಸೀಸನ್ ಬೌಂಡ್ನಲ್ಲಿ ಬರ್ತದೆ. ಅದು ಎಣ್ಣೆಲಿಗೆ ಹಾಕಿದರೆ ಬರೋದಿಲ್ಲ, ಅದೇ ಥರದ ಎಣ್ಣೆಲ್ನ ಕಾಯಮೆ ಸುಗ್ಗಿಯಲ್ಲಿ ಬರೋದಿಲ್ಲ, ಆ ಥರದ ಇದರದಿದೆ. ಇನ್ನು ಬೆಳ್ತಿಗೆ ಅಕ್ಕಿಗೆ ಶ್ರೇಷ್ಠವಾಗಿರುವಂತಹ ಅಂದರೆ ರಾಜಕಾಯಮೆ, ಮಸೂರಿ ಅಂತ, ಇದು ಮುಖ್ಯವಾಗಿ ತಿಂಡಿ ತೀರ್ಥಗಳಿಗೆ ಅಂದರೆ ತಿಂಡಿಯ ಇದಕ್ಕೆ ನಾರಿನಂಶ ಹೆಚ್ಚಿರುವ, ಹೆಚ್ಚು ಅದು ಟೇಸ್ಟ್ ಕೊಡುವಂತಹ ರಾಜಕಾಯಮೆ, ಅದು ಹೆಸರೇ ಹೇಳುವ ಹಾಗೆ ಅದು ರಾಜನ ಕಾಯಮೆ. ಸೊ ಈ ಥರದ ವೈವಿಧ್ಯಗಳ ಒಂದು ಇದನ್ನು ಹೊಂದಿದ್ದೇವೆ. ಏನು ಔಷಧಿ ಗುಣಕ್ಕಾಗಿ ಕೆಲವೆಲ್ಲ ಇದಿದೆ, ನಮ್ಮದೇ ಊರಿನ ಚಾರೆ ಅಂತ, ಅದೂ ಅಂದರೆ ತ್ರಾಣ ಹೆಚ್ಚು ಬರಲಿಕ್ಕೆ ಇರುವಂತಹ ಅಲ್ಪಾವಧಿಯ ಒಂದು ತಳಿ, 100 ದಿವಸದೊಳಗಡೆ ಅದು ತೆನೆ ಬರ್ತದೆ, ಮತ್ತು ಅದಕ್ಕೆ ಗದ್ದೆಗೆ ಸಹ ಹೆಚ್ಚು ಅದರಲ್ಲಿ ಗೊಬ್ಬರ ಇರಬಾರದು ಅಂದರೆ ಇದ್ದರೆ ಅದು ಅಡ್ಡ ಬೆಳೆದು ಮತ್ತು ಒಳ್ಳೆ ಈಲ್ಡ್ ಕೊಡೋದಿಲ್ಲ. ಸ್ವಲ್ಪ ಕಮ್ಮಿ ಇದ್ದ ಬಾಣ ಬಿಟ್ಟು ಆ ಥರದ ಜಾಗಗಳಿಗೆ ಹೇಳಿಸಿ. ಹಿಂದೆ ಕುಮೇರು ಅಂತಹ ಕೆಲವು ವೆರೈಟಿಗಳು ಇತ್ತು, ಅಂಥದ್ರಲ್ಲಿ ಒಂದು ಆಗಿರಲಿಕ್ಕೂ ಸಾಕು. ಇನ್ನು ಅದೇ ಥರ ರಕ್ತಶಾಲಿ, ಇದು ಸಹ ಹಾಗೇನೆ, ರಕ್ತಶಾಲಿ ಅಂತ ಹೇಳುವಂಥದ್ದು ರಕ್ತ ಇಂಪ್ರೂವ್ ಮಾಡಲಿಕ್ಕೆ ಇರುವಂತಹ ಒಂದು ಸ್ವಲ್ಪ ಅಲ್ಪಾವಧಿಯ ಒಂದು ತಳಿ, ಆದರೆ ಇದನ್ನು ಕೂಡಲೇ ಪುನಃ ಮಾಡಿದರೆ ಅದು ಬೀಜ ಬರೋದಿಲ್ಲ, ಅದು ಮುಂದಿನ ವರ್ಷಕ್ಕೆ ಬರುವುದು, ಒಮ್ಮೆ ಹಾಕಿದ ಬೀಜ ಅಂದರೆ ಆ ಕಾಲ ತಗೊಳ್ತದೆ, ಮುಂದಿನ ವರ್ಷ ಅಂತ ಹೇಳೋದಿಲ್ಲ, ಅಂತ ಸೀಡ್ ಪುನೊಮ್ಮೆ ಉತ್ಪಾದನೆ ಆಗಲಿಕ್ಕಾಗುವಾಗ ಸ್ವಲ್ಪ ಅದು ಅದರ ಒಂದು ಗರ್ಭಸ್ಥ ಸಮಯವನ್ನು ಬೇಡ್ತದೆ, ಪ್ರತಿಯೊಂದು ಬಿಡ್ತದೆ, ಆದರೆ ಇದು ಸ್ವಲ್ಪ ಹೆಚ್ಚು ಬೇಡ್ತದೆ. ಅದು ಕೂಡಲೇ ನೀವು ಹಾಕಿ ಮೊಳಕೆ ಬರೆಸ್ಲಿಕ್ಕೆ ಅಂತ ಹೇಳಿದರೆ ಮೊಳಕೆ ಬರೋದಿಲ್ಲ, ಗದ್ದೆಯಲ್ಲಿ ಇರ್ತದೆ, ಆದರೆ ಸ್ವಲ್ಪ ಸಮಯ ನಂತರ ನೀವು ಇನ್ನೊಮ್ಮೆ ಉಳುಮೆ ಮಾಡಿ ಆಗುವಾಗ ಇದು ಮೊಳಕೆ ಎದ್ದುಕೊಂಡೇ ಬರ್ತದೆ, ಬೀಜ ಹಾಳಾಗಿರೋದಿಲ್ಲ. ಸೊ ಈ ಥರದ ಇದಿರುತ್ತೆ. ಇನ್ನು ನಮ್ಮೂರನ್ನ ಮುಖ್ಯ ಮೂಲ ತಳಿ ನಾವು ಯೂಸ್ ಮಾಡ್ತಿರುವಂಥದ್ದು, ಯಾವುದೇ ಬೀಜ ಬಿತ್ತುವ ಮುಂಚೆ ಹಾಕುವಂಥದ್ದು ಕಾಯಮೆ ತಳಿ. ಸೊ ಕಾಯಮೆ ನಮ್ಮ ಊರಿನ ಮೂಲ ತಳಿ, ಒಳ್ಳೆ ಗಟ್ಟಿಯಾದ ಇದು, ಕುಚ್ಚಲಿಗೂ ಆಗ್ತದೆ, ಬೆಳ್ತಿಗೂ ಸೂಪರ್ ಆಗ್ತದೆ. ಅದು 2 ವರ್ಷ 3 ವರ್ಷ 4 ವರ್ಷದ ಹಳೆಯ ಅಕ್ಕಿಗಳು ಅದು ತುಂಬ ಟೇಸ್ಟ್ ಹೊಂದ್ತದೆ. ಅದರ ಅವಲಕ್ಕಿ ಆಗ್ಬೋದು ಅಥವಾ ಅದರ ಗಂಜಿ ಆಗ್ಬೋದು, ಅದು ವಿಶೇಷ ಒಂದು ಇದನ್ನು ಅಂಥದ್ದು ರುಚಿ ಮತ್ತು ಅದರ ಗುಣ ನಮ್ಮ ಜೀರ್ಣಕ್ಕೆ ನಮಗೆ ಶಕ್ತಿ ಕೊಟ್ಟ ಹಾಗೇ ಕಾಣ್ತದೆ. ಅದಕ್ಕೆ ಈ ಊರಿನ ಮೂಲ ತಳಿಯನ್ನು ಬಿತ್ತದೆ ಬೇರೆ ಯಾವ ಬೀಜವನ್ನು ಬಿತ್ತುವುದಿಲ್ಲ ನಮ್ಮಲ್ಲೆಲ್ಲ, ಸರಿ ನಮ್ಮಲ್ಲಿ ಕ್ರಮವೇ ಅದು ಆ ಥರದಲ್ಲಿ ಇಟ್ಟುಕೊಂಡಿದೆ. ಈಗ ನೀವು ಕೆಲವು ರೀತಿಯಲ್ಲಿ ಕ್ಲಾಸಿಫಿಕೇಶನ್ ಅದನ್ನು ಮಾಡಿದ್ದೀರಿ, ಈಗ ರುಚಿಯ ವೈವಿಧ್ಯತೆಯಿಂದ ಏನಾದರೂ ಉಂಟಾ? ರುಚಿಗೆ ಅದು ಹೇಳಿದಾಗೇ, ಈಗ ಹೇಳಿದಾಗೆ ಕಾಯಮೆ ಹೇಳಿದೆ, ಅಂದರೆ ನಾವು ಯಾವುದನ್ನು ಬಳಕೆ ಮಾಡ್ತೇವೆ ಅಂತ ಹೇಳುವಂಥದ್ದ ಮೇಲೆ ಹೋಗಿರುತ್ತದೆ. ಅಂದರೆ ಗಂಜಿಗೆ ಅಂತ ಆಗಿದ್ದರೆ, ಕುಚ್ಚಲಕ್ಕು ಗಂಜಿ ಅಂತ ಇದ್ದರೆ, ನೀವು ಸುಗ್ಗಿಯ ಈ ಸುಗ್ಗಿ ಕಾಯಮೆ, ಕುಟ್ಟಿ ಕಾಯಮೆ, ಕರಿಯಜೇಬಿ, ಅತ್ಯರ ಅತಿಕ್ರಯ, ಈ ಇವುಗಳ ಗಂಜಿಯ ಒಂದು ಪ್ರಭಾವ, ಅಂದರೆ ನೀವು ಫ್ರೆಶ್ ಮಾಡಿದರೆ ಬರೀ ಏನು ಇಲ್ಲದ್ರೂ ಹಾಗೇನೆ, ಬರೀ ಒಂದು ಉಪ್ಪು ಇದ್ದರೆ ಸಾಕಾಗ್ತದೆ, ತಿನ್ಬೋದು ಮಾತ್ರ ಅಲ್ಲ, ಅದಷ್ಟು ಬೇಕು ಬೇಕು ಅಂತ ಅನ್ನಿಸ್ತದೆ. ಆ ಥರದ ಒಂದು ಪರಿಮಳ ಸಹ ಹೊಂದಿದೆ, ಇದು ಸಹ ಹೊಂದಿದೆ. ಅದೇ ಥರ ನಿಮಗೆ ಬೆಳ್ತಿಗೆ ಅಕ್ಕಿಗೆ ಬೇಕು ಅಂತ ಹೇಳಿದರೆ, ಫ್ರೆಶ್ಶಿಗೆ ಯಾವುದೇ ಬೆಳ್ತಿಗೆ ಅಕ್ಕಿಗಳು ಅಷ್ಟು ಒಳ್ಳೆಯದು ಆಗೋದಿಲ್ಲ, ಅದು ಸ್ವಲ್ಪ ಸಮಯ ಹೋದರೆ, ಒಂದು 4 ತಿಂಗಳು 6 ತಿಂಗಳು ಹೋದರೆ ಆಗ್ತದೆ. ಅಂಥದ್ರಲ್ಲಿ ವಿಶೇಷವಾದ ತಳಿಗಳು ಹೊಂದಿದ್ದು ಮಸೂರಿ ರಾಜಕಾಯಮೆಗಳು. ಈ ಮಸೂರಿ ಇದಾಗಿನ ಒಂದು ವರ್ಷ ಎರಡು ವರ್ಷ ಎಲ್ಲ ಆದರೆ ಅದು ಭತ್ತ ನಿಮಗೆ ಅಕ್ಕಿ ನಿಮಗೆ ನೋಡುವಾಗ ಅದು ಸ್ವಲ್ಪ ಬ್ಲರ್ ಆಗಿ ವೈಟ್ ಕಾಣದೇ ಇದ್ದರು, ನಿಮಗೆ ಅನ್ನ ಆಗುವಾಗ ಅದು ಒಳ್ಳೆ ಮಲ್ಲಿಗೆ ಹೂವಿನ ಒಂದು ಇದರ ಹಾಗೆ ಆಗುತ್ತೆ, ಉದುರಾಗ್ತದೆ, ಮತ್ತು ಅದು ದೇಹಕ್ಕೆ ಸುಖವಾಗಿ ಹೋಗ್ತದೆ. ಇಲ್ಲಾದ್ರೆ ಬೇರೆ ನಾವು ಅನ್ನ ನೈವೇದ್ಯ ಎಲ್ಲ ಮಾಡುವಾಗ ಅದು ಅಂಟೋದು, ಮುದ್ದೆ ಆಗಿ ಬಳಸಲಿಕ್ಕೆ ಬರದೇ ಇರೋದು, ಈ ಥರದ ಕೆಲವು ಚಟುವಟಿಕೆಗಳು ನಾವೆಂಥದ್ದು ಬೇಯಿಸುವ ಇದರಲ್ಲಿ ಆಗ್ತದೆ. ಆದರೆ ಇವುಗಳ ಹಾಗಲ್ಲ, ನೀವು ವರ್ಷ ಕಳೆದ ಹಾಗೆಯೇ ಐದಾರು 10 ವರ್ಷದ ನಂತರದ ತಾಳಿ ಇದು ಅಕ್ಕಿ ಅಂತೂ ಅದು ಶ್ರೇಷ್ಠ. ಅದು ನೀವು ಒಂದು ಕೆ ಜಿ ಅಕ್ಕಿದ್ದು ಈಚದ್ರ ಅನ್ನ ಇದರದ್ದು ಇದು 600 ಗ್ರಾಮ್ಸಿನ ಈ ಅನ್ನ ಎರಡು ಕ್ವಾಂಟಿಟಿ ನೋಡುವಾಗ ಒಂದೇ ಆಗುತ್ತೆ. ಆ ಥರದಲ್ಲಿ ಅದು ಅಂಥದ್ದು ಅದಕ್ಕೆ ತುಳುವಿನ ವರ್ಣ ಈಗ ಮರ್ತೋಯ್ತು ಅಂತ ಮುದುರುದು ಅಂತ ಹೇಳ್ತಾರೆ. ಅಕ್ಕಿ ಮುದುರುತ್ತದೆ, ಅಕ್ಕಿ ನೀವು ಟೈಟ್ ಮಾಡಿ ಗೋಣಿ ಚೀಲ ಇಟ್ಟರೆ ಗೋಣಿ ಭಾಗ ಆಗುತ್ತೆ, ಅಂದರೆ ಅದು ಅದರ ಒಂದು ತಾಕತ್ತಂದ ಅದರ ಅರ್ಥ ಅಕ್ಕಿ ಹಾಳಾಗಿದೆ ಅಂತ ಸಲ್ಲ, ಅಕ್ಕಿ ಇನ್ನಿನ್ನು ಸ್ಟ್ರಾಂಗ್ ಆಗೇ ಇರುತ್ತದೆ. ಎಷ್ಟು ವರ್ಷ ಉಂಟು ಇದು, ಎಷ್ಟು ವರ್ಷ ಬರುತ್ತೆ? ಇದು ಸುಮಾರು 20 ವರ್ಷ ಇಟ್ಟು ನಾವು ನೋಡಿದ್ದೇವೆ ಯಾವುದು ಅಕ್ಕಿಯನ್ನು ಇದು ಎಂಥದ್ದು ಯಾವುದೇ ಹಾಳಾಗದೆ ನೀವು ಸರಿಯಾದ ಕ್ರಮದಲ್ಲಿ ಮಾಡಿದಂತಹ ಬೆಳತೆಗೆ ಅಕ್ಕಿಗಳು, ನಮ್ಮದು ಮನೆಯ ಹಲ್ಲರ್ನಲ್ಲಿ ನಾವು ಮಾಡಿದ ಅಕ್ಕಿ ಇರುವಂಥದ್ದು ಈ ಥರದ ಎಂಥದ್ದು ಅದಕ್ಕೆ ತಾಣ ಬರುತ್ತೆ. ಅಂದರೆ ಅದರಲ್ಲಿ ನಾರಿನಂಶ ತುಂಬ ಜಾಸ್ತಿ ಇದೆ, ಅದಕ್ಕೆ ನಿಮಗೆ ತಿಂಡಿದ್ದು ಯಾವುದೇ ದೋಸೆ ಐಟಮ್ ಯಾವುದೇ ಆಗಲಿ ಅಥವಾ ಇಡ್ಲಿ ಯಾವುದೇ ಆಗಲಿ, ಅದು ಯಾಕೆಂದರೆ ಇದು ಒಂದು ಪರೀಕ್ಷೆಗೆ ಸಹ ಒಳಪಟ್ಟಿತ್ತು. ನಮ್ಮಲ್ಲಿ ಬಂದಂತಹ ಒಬ್ಬರು ಒರಿಸ್ಸದ ದೋಸೆ ಬಂದದ ಕಂಪೆನಿಯವರು, ಅವರೇ ಬಂದು ಅದನ್ನು ನೋಡಿ ಹೇಳಿದರು ನಮಗೆ ಇದು ರಾಜಕಾಯಮೆ ಹಳೆ ಹಾಕಿ ಎಷ್ಟು ಇದ್ದರೂ ಎಷ್ಟು ರೇಟಿಗೂ ನಮಗೆ ಬೇಕು, ನೀವು ಮಾಡಿಕೊಡ್ಬೋದಾ ಅಂತ ಹೇಳಿದರು. ನಮ್ಮದು ಅನಿವಾರ್ಯ ಇದೆ, ನಮಗೆ ನಮ್ಮ ಬಳಕೆಯನ್ನು ಮಾಡಿಕೊಂಡು ಸೀಮಿತದಲ್ಲಿ ಮಾತ್ರ ಕೊಡುವಂತ ಹೇಳಿದರು, ಅಥವಾ ಇಲ್ಲಿ ಬೆಳೆಸಿಕೊಡ್ಬೋದು ಅಂತ ಹೇಳಿದರು. ಯಾಕಂದರೆ ಈ ರಾಜಕಾಯಮೆಯಲ್ಲಿ ಅದಕ್ಕೆ ಇದನ್ನು ಕಟ್ಮಂಡಿಗೆ ಅಂತ ಒಂದು ಸ್ವೀಟ್ ಮಾಡಲಿಕ್ಕಾಗುವಾಗ ಜೈನ್ಸ್ ತಗೊಳ್ತಾರೆ. ಈ ಸರ್ತಿ ಒಬ್ಬರು ಮೂಡಬಿದ್ರೆಯ ಒಬ್ಬರು ಇವರು ಇಂದ್ರರು, ಅವರು ಅದಕ್ಕೋಸ್ಕರ ನಮ್ಮಿಂದ ಬೀಜ ತಗೊಂಡು ಒಂದು 25 ಕೆ ಜಿ ಬೀಜ ತಗೊಂಡು ಈ ಸರ್ತಿ ಮಾಡಿದ್ದಾರೆ, ಒಂದು ಎಕರೆಗೆ ಬೇಕಾಗುವಷ್ಟು ಮಾಡಿ ಅದರಿಂದ ಅವರು ಕಟ್ಟುಮಂಡಿಗೆಯ ಒಂದು ಚಟುವಟಿಕೆಯನ್ನೇ ಮಾಡ್ತಾ ಇದ್ದಾರೆ. ಅದಕ್ಕೆ ಈ ರಾಜಕಾಯಮೆ ಭತ್ತವೇ ಬೇಕಿತ್ತು. ಹಾಗೆ ಆ ರಾಜಕಾಯಮೆ ಇದು ಮಸೂರಿ ಈ ಥರದಲ್ಲಿ ದೀರ್ಘಾವಧಿ ಅವಧಿಗೆ ತಿಂಡಿ ಇದಕ್ಕೂ ಮತ್ತು ನೈವೇದ್ಯಕ್ಕೂ ಈ ಫಂಕ್ಷನ್ನಲ್ಲೆಲ್ಲ ಮಾಡುವಾಗಂತಹ ನೈವೇದ್ಯಕ್ಕೆ ಅಂದರೆ ತುಂಬ ಇದು ಬೇಕು, ಅದು ಬಡಿಸಲಿಕ್ಕೆಲ್ಲ ಸುಲಭ ಬರಬೇಕು ಅಂತ ಹೇಳುವಂತಹ ಇದರಲ್ಲಿ ವೈವಿಧ್ಯದಲ್ಲಿ ಮಾಡ್ತಾ ಇದ್ದೇವೆ. ಅದೇ ಥರ ಈ ಮೆಡಿಸಿನಲ್ ಇದು ಹೊಂದದ್ದು ಇರ್ಬೋದು ಅಥವಾ ವಿಶೇಷ ರುಚಿ ಕೊಡುವಂತಹ, ಈಗ ಒಂಥರ ಈ ಮಣಿಪುರಿ ಮುತ್ತು ಮತ್ತು ಈ ಪರಿಮಳದಂತಹ ಇದು, ಅದು ನೋಡಲಿಕ್ಕೆ ಒಳಗಿನ ಅಕ್ಕಿ ಅದೊಂದು ಸ್ವಲ್ಪ ಎಳ್ಳಿನ ಟೈಪ್ನಲ್ಲಿ ಇರ್ತದೆ, ಭತ್ತ ದೊಡ್ಡದಿರ್ತದೆ, ಇದು ಅಕ್ಕಿನೂ ದೊಡ್ಡದಿರ್ತದೆ, ಆದರೆ ಎಳ್ಳಿನ ಟೈಪ್ ಅಂದರೆ ಒಂದು ಸ್ವಲ್ಪ ಆಯಿಲಿ ಅಂಶ ಇದ್ದ ಹಾಗೆ, ನಿಮಗೆ ಎಳ್ಳುಂಡೆ ತಿಂದ ಹಾಗೆ ಆಗುತ್ತೆ. ಮತ್ತು ಅದರಿಂದನೇ ನೀವು ಪಾಯಸ ಮಾಡಿದರೆ ಅದು ಸಕ್ಕರೆ ಹಾಕಿ ಪಾಯಸ ಮಾಡಿದರೆ ಖರ್ಜೂರದ ಹಾಗೆಯೇ, ಖರ್ಜೂರ ಪಾಯಸ ಅದಕ್ಕೂ ವ್ಯತ್ಯಾಸ ಕಾಣೋದಿಲ್ಲ, ಅಂದರೆ ಅದೇ ಟೇಸ್ಟ್ ಇರ್ತದೆ, ಅದೇ ಇದಿರ್ತದೆ. ಬೆಲ್ಲ ಹಾಕಿ ಮಾಡಿದರೆ ಇನ್ನೂ ವಿಶೇಷ ಟೇಸ್ಟ್ ಬರ್ತದೆ. ಜೊತೆಯಲ್ಲಿ ಅದರದ್ದು ಆ ಒಂದು ಗಂಜಿಗೆ ತೆಂಗಿನ ಹಾಲು ಹಾಕಿ ಗಂಜಿ ಅಂತ ಮಾಡಿದರೆ ಅದು ಇನ್ನೊಂದು ಟೇಸ್ಟ್ ಅಂತ ತೋರಿಸ್ತದೆ. ಅಂದರೆ ಆ ಟೇಸ್ಟನ್ನು ವಿವರಿಸಲಿಕ್ಕೆ ನಮಗೆ ಪ್ಯಾರಲಲ್ ಇಲ್ಲ, ಇದಕ್ಕೆ ಸಕ್ಕರೆದ್ದಕ್ಕಾಗುವಾಗ ಮಾತ್ರ ಒಂದು ಹೇಳುವಂಥದ್ದಾಯಿತು. ಇನ್ನು ಅದೇ ಥರ ಗಂಧಸಾಲೆಯ ಅಕ್ಕಿಯ ಪಲಾವ್ ಮತ್ತು ಇದರದ್ದು ಇಂಟಾನ್ ಅಂತ ಹೇಳುವಂಥ ಇದರ ಹೊದ್ಲು ಅಥವಾ ರಾಜಕಾಯಮೆ ಹೊದ್ಲು ಸಹ ಇನ್ನು ಶ್ರೇಷ್ಠ, ರುಚಿ ತುಂಬ ಇರ್ತದೆ. ಇಂಟಾನ್ ಇದ್ದು ಕಲರ್ ಉದ್ದ ಆಗಿ ಅದು ಚೆನ್ನಾಗಿ ಬರ್ತದೆ. ಇನ್ನು ಕಾಯಾಮೆಯ ಅವಲಕ್ಕಿ, ಸೊ ಇವುಗಳೆಲ್ಲ ಆ ಪರ್ಟಿಕ್ಯುಲರ್ ವಿಷಯಕ್ಕೆ ಸಂಬಂಧಪಟ್ಟಂತೆ ಇದಾಗುವಂಥದ್ದು ಇರ್ತದೆ. ಇನ್ನು ಸ್ವಲ್ಪ ಸ್ವಲ್ಪ ಅಕ್ಕಿ ಇದರಲ್ಲಿ ಈಗ ಕಳಮೆ ಇದೆ, ಕಳಮೆಯದ್ದು ಆ್ಯಕ್ಚುಲಿ ಅದನ್ನು ಮೂಲವ್ಯಾಧಿಗೆ ಒಂದು ಮೆಡಿಸಿನ್ ರೂಪದಲ್ಲಿ ತಗೊಳ್ಳುವಂಥದ್ದು ಆಗ್ತಾ ಇದೆ. ಹಾಗೆಯೇ ಅತಿಕ್ರಯದ್ದು ಕ್ಯಾನ್ಸರ್ ಪೇಷಂಟ್ಗಳಿಗೆ ಆದರೆ ಅವರ ನಂತರದ ಒಂದು ಇದು ಇಂಪ್ರೂವ್ ಆಗಲಿಕ್ಕೆ ಆ ಸತ್ವದ ಒಂದು ಅಕ್ಕಿಯನ್ನು ಅದನ್ನು ವಿಶೇಷವಾಗಿ ಈಗ ನಮ್ಮಲ್ಲಿ ಕೇಳಿಕೊಂಡು ತಗೊಂಡು ಹೋಗ್ತಾ ಇದ್ದಾರೆ ಅದನ್ನು ಬೆಳೀಲಿಕ್ಕೆ ಅಂತ. ಇದು ಆ ಥರದ ಇದರದ್ದು. ಇನ್ನು ರಕ್ತಶಾಲಿ ಅಂಥದ್ದು ರಿಯಲಿ ಅದರದ್ದು ಅಂದರೆ ಅದರಲ್ಲಿ ಒಬ್ಬರು ಇವರು ಅಧ್ಯಯನ ಮಾಡಿದ್ದಾರೆ, ಅಧ್ಯಯನ ಮಾಡಿ ಅದರದ್ದು ರಕ್ತದ ಇಂಪ್ರೂವಿಗೆ ಅದು ನಮ್ಮ ಅಸ್ಥಿಮಜ್ಜೆಗಳಲ್ಲಿ ಇದಾಗಲಿಕ್ಕೆ ಇದು ಪ್ರಯತ್ನ ಆಗ್ತದೆ ಅಂತ ಹೇಳಿದ್ದಾರೆ. ಇನ್ನು ಈ ದೀರ್ಘಾವಧಿ ಅಕ್ಕಿಗಳಿಗೂ ಮತ್ತು ಅಲ್ಪಾವಧಿ ಅಕ್ಕಿಗಳಲ್ಲಿಯೂ ಒಂದು ವ್ಯತ್ಯಾಸವನ್ನು ಕಂಡಿದ್ದಾರೆ. ಅದು ಡಾಕ್ಟರ್ ಮಾಧವ ನಿಪ್ಪಾಣಿ ಅಂತ ಒಬ್ಬರು ಬೆಳಗಾವಿಯವರು ಅದಕ್ಕೋಸ್ಕರ ನಮ್ಮ ಊರಿಗೆ ಬಂದು ಅವರು ಈ ದೀರ್ಘಾವಧಿ ಅಕ್ಕಿ ಮತ್ತು ಅಲ್ಪಾವಧಿ ಅಕ್ಕಿ ಅವರು ಅಲ್ಲಿ ಯೂಸ್ ಮಾಡ್ತಾಯಿದ್ರು. ಯಾಕಂತೇಳಿದರೆ ಮುಖ್ಯವಾಗಿ ಇದು ಡಯಾಲಿಸಿಸ್ಗೆ ಒಳಪಡುವಂತಹ ಇವರದ್ದೇನಿದೆ ಅವರ ಕಿಡ್ನಿ ಏನು ಇದು ಮಾಡಿ ಡಯಾಲಿಸಿಸ್ ಮಾಡಿದ ಮರುದಿವಸಕ್ಕೆ ಪುನಃ ಅದೇ ಅಷ್ಟೇ ದಾಮಶಯದ ಇದು ತುಂಬ್ತಾ ಇತ್ತು. ಅದು ಯಾಕೆ ಅಂತ ಅವರು ಅದರ ಮೇಲೆ ಸ್ಟಡಿ ಮಾಡಲಿಕ್ಕಾಗೋ, ಅವ್ರು ತಗೊಂಡ ಫುಡ್ಡನ್ನ ಇದನ್ನು ಮಾಡಿದರು. ಈ ಅಲ್ಪಾವಧಿ ತಳಿಗಳ ಏನು ಇದಿದೆ ಅವುಗಳು ಬೇಗ ಹೀರಿಕೊಳ್ತವೆ ರಾಸಾಯನಿಕಗಳನ್ನು ಭೂಮಿಗೆ ಹಾಕಿದ ಇದನ್ನು, ಹಾಗೆ ಅವುಗಳಲ್ಲಿ ಹೆಚ್ಚು ಯೂರಿಯಾ ಅಂಶ ಇದು ಇರುತ್ತದೆ. ಬಟ್ ಈ ದೀರ್ಘಾವಧಿ ತಳಿಗಳ ಅಕ್ಕಿಯನ್ನು ಹಾಕಿ ಅದು ಮಾಡಿದಾಗ ಅವುಗಳು ವಾತಾವರಣದ ಮಳೆ ಬೆಳೆ ಇದರಿಂದ ಹೀಟಿಂದನೇ ಅವುಗಳು ಇದಾಗಿ ಹೋಗ್ತದೆ. ಅದಕ್ಕೆ ಅಷ್ಟು ಗೊಬ್ಬರಗಳ ಇಂಥದ್ದು ಭಾರಿ ಪಾಕ್ ಸ್ಪೀಡಾಗಿ ತಗೊಳ್ಳೋದಿಲ್ಲ. ಸೊ ಈ ಹಿನ್ನೆಲೆಯಲ್ಲಿ ಅವರು ಆ ಸ್ಟಡಿ ಮೇಲೆ ಅವರು ಹೇಳಿದರು, ಇಲ್ಲ ದೀರ್ಘಾವಧಿ ಎಷ್ಟು ದೀರ್ಘಾವಧಿದ್ದಿದ್ರೆ ಒಳ್ಳೆಯದು ಅಂತ ಪರ್ಟಿಕ್ಯುಲರ್ ಪೇಷಂಟ್ಗಳಿಗೆ ಡಯಾಲಿಸಿಸ್ ಮಾಡಿಕೊಳ್ಳಲೇಬೇಕು ಅಂತ ಹೇಳುವಂಥ ಪೇಷಂಟ್ಗಳಿಗೆ ಈ ಇದರ ಅನ್ನೋದು ಮಾಡಿ ನಾನು ಟ್ರೆಸ್ ಮಾಡ್ತಾ ಇದ್ದೇನೆ. ಅದ್ರ ರಿಸಲ್ಟ್ ಬಂತು ನನಗೆ, ನಿಮ್ಮ ಇದಕ್ಕೂ ಸಹಕಾರಕ್ಕೆ ಕೃತಜ್ಞತೆ ಅಂತ ಹೇಳಿದರು ಬೆಳಗಾವಿಯ ಡಾಕ್ಟರ್ ಮಾಧವ್ ನಿಪ್ಪಾಣಿ ಅಂತ, ಅವರು ನಿಪ್ಪಾಣಿಯವರು ಅದ್ರ ಬೆಳಗಾವಿಯ ಇನ್ನೊಬ್ಬರು ನಮ್ಮ ಸಸ್ಯ ಸಂರಕ್ಷಕ ಭತ್ತದ ತಳಿಯ ಶಂಕರ ಲಂಗಟಿ ಅವ್ರ ಮೂಲಕ ಇದು ಬಂದದ್ದಿತ್ತು. ಸೊ ಈ ಥರದ ಒಂದು ಇನ್ನು ನವರ ಪರ್ಟಿಕ್ಯುಲರ್ಲಿ ನವರದ ಅಕ್ಕಿ ಇದ್ದು ಅದೊಬ್ಬರು ಪೊಲೀಸ್ ಅವರಿಗೆ ಎಸ್ ಐ ಆಗಿದ್ದಾರೆ ಬೆಂಗಳೂರಿನಲ್ಲಿ, ಅವರು ಅದನ್ನು ಅವರ ಟೆಸ್ಟಿಗೂ ಅದನ್ನು ಹಾಕ್ಕೊಂಡ್ರು. ಏನಂತೇಳಿದ್ರೆ ಅವರಿಗೆ ಕಾಡಿನಲ್ಲಿ ಇದು ಮಾಡುವಾಗ ಕಟ್ಟ ಬಳಕರಿಯ ಟೈಪ್ ಇದು ತೌಟ್ರ ಕಂಜ ಅದು ನಂಜು ಆಗಿತ್ತು, ನಂಜು ಆಗಿ ಅದು ಕಾಲು ಊದಿಕೊಂಡಿದ್ದ ಇದಕ್ಕೆ ಮತ್ತೆ ಕಡಿಮೆ ಆಯಿತು. ಆದರೂ ಕೆಲವು ಟೈಮ್ನಲ್ಲಿ ನಾಲಿಗೆ ದಪ್ಪ ಆಗೋದು ಇದೆಲ್ಲ ಆಗುವಂಥದ್ದು ಅಂತ ಇತ್ತು. ಸೊ ಇದಕ್ಕೆ ಈ ನವರದ ಗಂಜಿಯ ಇದನ್ನು ಇದು ಮಾಡಿದ ಮೇಲೆ ಅವರಿಗೆ ಅದು ಶಮನ ಆಗಿರೋದು ಅವರ ಇದರಲ್ಲಿ ಕಂಡಿದೆ. ಹಾಗೆ ಆ ನವರದಲ್ಲಿ ಒಂದು ಔಷಧೀಯ ಗುಣ ಹೆಚ್ಚಿರುವಂತಹ ಇದೆ ಸುಮಾರು, ಅದರಲ್ಲಿ 17 ಪ್ರಭೇದಗಳು ಅನ್ನು ಗುರುತಿಸಿದ್ದಾರೆ ಒಂದು ತಳಿಯ ಮೇಲೆ, ಮತ್ತು 17 ಪ್ರಭೇದಗಳು ಸಣ್ಣ ಪ್ರಭೇದಗಳನ್ನು ಗುರುತಿಸಿದ್ದಾರೆ. ನಮ್ಮಲ್ಲೊಂದು 3-4 ವೆರೈಟಿಗಳ ನವರ ಇದೆ. ಸ್ವಲ್ಪ ಅದು ಕಾಲದ ವ್ಯತ್ಯಾಸಗಳದ್ದು, ಕಲರ್ನ ವ್ಯತ್ಯಾಸದ್ದು, ಭತ್ತದಲ್ಲೂ ಅದು 2 ಕಲರನ್ನು ಹೊಂದಿದೆ, ಕೆಂಪು ಇದು ಕಪ್ಪು ಇದೆ, ಬಿಳಿಯೂ ಇದೆ, ಅಂದರೆ ಇದು ಹಳದಿನೂ ಇದೆ. 2 ಕಲರಿನ ಭತ್ತ ಒಟ್ಟಿಗೆ ಮಿಕ್ಸ್ ಆಗೇ ಬರ್ತದೆ. ಅದೇ ಒಟ್ಟಿನಲ್ಲಿ ನೋಡ್ಲಿಕ್ಕೆ ಅಕ್ಕಿ ನೋಡ್ಲಿಕ್ಕೆ ಆದ್ರೆ ಒಂದೇ ತರ ಇರ್ತದೆ, ಅದರಲ್ಲಿ ಏನು ಭಿನ್ನ ಮಿಕ್ಸ್ ಆದ್ದಲ್ಲ, ಭತ್ತ ಮಿಕ್ಸ್ ಆದ್ದಲ್ಲ, ಆ ವೆರೈಟಿ ಆ ಥರದ ಇದರಲ್ಲಿರುವಂಥದ್ದು. ಹಾಗೆ ಮೇನ್ ಒಂದು ಇದರಲ್ಲಿ ಬೇರೆ ಬೇರೆ ವಿಭಾಗಗಳು ಇರ್ತವ? ಅದೇ ಹೇಳಿದ್ದು, ವಿಭಾಗಗಳು ಇರ್ತದೆ. ಭತ್ತದ ತೆನೆಯಲ್ಲಿಯೂ ನೀವು ಕಡೆ ಭತ್ತ ಮತ್ತು ತುದಿ ಭತ್ತಗಳಿಗಿರುವಂಥ ಸಣ್ಣ ವ್ಯತ್ಯಾಸ ಇದೆ. ಅದಕ್ಕೆ ಬೀಜ ಇಡುವಾಗ ಅಷ್ಟು ಆದಷ್ಟು ತೂಕದ ಮತ್ತು ಒಳ್ಳೆಯ ಇದನ್ನೇ ಸಂರಕ್ಷಣೆ ಮಾಡಿಕೊಂಡು ಹೋಗುವಂತಹ ಒಂದು ಪ್ರಕ್ರಿಯೆಗಳನ್ನು ನಾವು ಮಾಡ್ತಾ ಇದ್ದೀವಿ. ಕಡೆ ಭತ್ತದಲ್ಲಿ ಆಗುವಾಗಂದ್ರೆ ಹೆಚ್ಚು ರೈಪನ್ ಆಗಿರಲ್ಲ ಅಥವಾ ಸ್ವಲ್ಪ ಅರೆ ಜಡ್ಡು ಜಡ್ಡು ಆ ಥರದ ಜಡ್ಡು ಬರುವಂತಹದ್ದು ಅಂಶಗಳಲ್ಲಿ ಇರ್ತದೆ. ಇನ್ನು ನಮಗೆ ಇದಕ್ಕೆ ಹೇಳಿದರೆ ಈ ಗುಲ್ವಾಡಿ ಸಣ್ಣ ಇರ್ಬೋದು, ಜೀರಿಗೆ ಸಣ್ಣ, ಇದು ನೋಡಿ ಗುಲ್ವಾಡಿ ಸಣ್ಣದ ಹಿಂದೆ ಈಗ ಅಕಸ್ಮಾತ್ ಅಧಿಕ ಎಂಥದ್ದು ಜೆ ಇಂಡೆಕ್ಸ್ ಆಗಿದ್ದರೂ ಕೂಡ ತಳಿಯೇ ಭಾರಿ ಗುಲ್ವಾಡಿಯಲ್ಲೇ ಇಲ್ಲ ಕೇಳ್ತಾ ಇದ್ದಾರೆ ಈಗ ಅದೊಂದು ಇದೆ ಅಂತ. ಬಟ್ ನಮ್ಮಲ್ಲಿದ್ದ ತಳಿ ಆ ಹಿಂದಿದ್ದ ಕಲರಿಗೂ ಮತ್ತಿನ ಈಗಿನ ಕಲರಿಗೂ ವ್ಯತ್ಯಾಸ ಆಗಿದೆ. ಅದು ನಮ್ಮ ಮಣ್ಣಿನ ಗುಣವೋ ಅಥವಾ ಇದಾದಂತ ಗೊತ್ತಿಲ್ಲ ಏನಾಗಿದೆ ಅಂತ. ಬಟ್ ಇದೀಗ ಇಲ್ಲಿ ಇದ್ದ ಇದು ಎಂಥದ್ದು ಉಪ್ಪು ನೀರಿನ ರೆಸಿಸ್ಟೆನ್ಸ್ ಆಗಿ ಸಹ ರೀತಿಯಲ್ಲಿ ನಮ್ಮದು ಜನರೇಟ್ ಆಗಿದೆ. ಅಲ್ಲಿದ್ದ ಹೇಗೆ ಅಂತ ಗೊತ್ತಿಲ್ಲ. ಬಟ್ ಆರಂಭದಲ್ಲಿ ಇದ್ದದ್ದು ಅಥವಾ ನಮ್ಮಲ್ಲಿ ಈಗ ಸಹ ಅದು ಇರುವಂಥದ್ದು ಪರಿಮಳ ಹೊಂದಿದೆ. ಜೊತೆಗೆ ಅದು ನೀರು ದೋಸೆಗೆ ಹೇಳಿಸಿದ ಒಂದು ಅಕ್ಕಿ. ಅಂದರೆ ಸಾಧಾರಣ ಬಂದಕ್ಕೆ ಎಷ್ಟು ನೀರು ಹಾಕಿದರೆ ಸರ್ ಕಲ್ಲಿನಿಂದ ಏಳ್ತದೆ ಈ, ಅಂದರೆ ಆ ಕಲ್ಲಿನಿಂದ ಏಳುವ ಗುಣ ಅದಕ್ಕೆ ಉಂಟು. ಮತ್ತು ಮಾತ್ರ ಅದರಲ್ಲಿ ಒಮ್ಮೆ ನಷ್ಟ ಅನುಭವಿಸಿದ್ದು ಹೀಗೆ ಅದನ್ನು ದೀರ್ಘಾವಧಿಯ ಸಮಯಕ್ಕೊಮ್ಮೆ ಹಾಕಿ ಬೆಳೆದೆವು. ಅದು ಆ ಹೊತ್ತಿನಲ್ಲಿ ಒಂದು ತಿಂಗಳು ಮುಂಚೆ ತೆನೆ ಬಂತು. ಎಲ್ಲಿಲ್ಲದ ಒಂದು 10,000 ಹಕ್ಕಿಗಳು ಬಂದು ಅದನ್ನು ಇಡೀ ಇದು ಮಾಡಿದ್ದು ನೋಡ್ತಾರೆ. ಅದೇ ಥರ ಈ ಸರ್ತಿ ಈ ಸಲದಲ್ಲಿ ರಕ್ತಶಾಲೆಯಲ್ಲೂ ಅದೇ ಥರದ ಒಂದು ಅನುಭವ ಆಯಿತು. ಒಂದು ಅಕ್ಕಿ ಇದು ಭತ್ತವನ್ನು ಬಿಡದೆ ನವಿಲುಗಳು ಅದನ್ನು ಹತ್ತಿರ ಬಂದೇ ತಿಂದುಕೊಂಡು ಹೋಗ್ತವೆ. ಅಂದರೆ ಅಷ್ಟು ಅವುಗಳಿಗೆ ಟೇಸ್ಟ್ ಯಾವುದು ರಕ್ತಶಾಲೆ ಇದದ್ದು. ಮತ್ತು ಇಂತಹ ಸುಮಾರು ಅಂಶಗಳನ್ನು ನಾವು ಗಮನಿಸಿ ಪ್ರಾಣಿಗಳು ನಮಗಿಂತ ಸೂಕ್ಷ್ಮ ಇದ್ದಾವೆ ಅಂತ ಕಾಣ್ತದೆ. ಸೊ ಅದಕ್ಕೆ ಅವರು ಬಿದಿರಕ್ಕೆ ಇದ್ದಾಗ ಅಂತ ಇದು ಇದಿರಲಿ ಅಥವಾ ಇಲ್ಲಿ ಇದಾಗುವಾಗ ಸಹ ಈ ಮೈಸೂರು ರಾಜಕಾಯಮೆಯ ಅಕ್ಕಿಯನ್ನು ಹಂದಿಗಳು ಆಸಕ್ತಿಯಿಂದ ತಿನ್ನುವಂಥದ್ದು ಅಥವಾ ಕಾಯಮೆ ಅಕ್ಕಿಯನ್ನು ಹುಡಿ ಕೆಸರು ಮಾಡಿಕೊಂಡು ತಿಂತವೆ. ಬಟ್ ಆ ಭತ್ತ ಇನ್ನೂ ಪವರ್ ಇದೆ, ಅದು ಕೆಸರಿನೊಳಗೆ ಮುಳುಗಿದ್ರೂ ಭತ್ತ ಹಾಳಾಗಿರೋದಿಲ್ಲ ಅಥವಾ ಅದರ ಪೈ ಹುಲ್ಲು ಹಾಳಾಗಿರೋದಿಲ್ಲ. ಅದರಲ್ಲಿ ಧೂಳು ಇದ್ರೂ ಕೂಡ ದನಗಳು ಭಾರಿ ಚೆನ್ನಾಗಿ ಮೇಯ್ತವೆ ಕಾಯಮೆಯ ಬೈಹುಲ್ಲಿನ ಇದು. ಬಟ್ ಇವಾಗ ನಮ್ಮ ಹತ್ರ ಆ ವೈವಿಧ್ಯಗಳು ಕಮ್ಮಿ ಆದ್ದರಿಂದ ಅದನ್ನು ಮಾದರಿ ಮಾಡಿ ತೊಗೊಂಡು ಹೋಗಲಿಕ್ಕೆ ಕಮ್ಮಿ ಆದ್ದರಿಂದ ಅನಿವಾರ್ಯ. ಅದಕ್ಕೋಸ್ಕರ ನಾವೇನು ಮಾಡೋದು ಅಂತ ಹೇಳಿದರೆ ಅಟ್ ಲೀಸ್ಟ್ ಈ ಸಿ ಇನ್ಯಾರಾದರೂ ಆಸಕ್ತರಿಗೆ ಇರಲಿ ಅಂತ ಹೇಳಿಕೊಂಡು ನಾವು ಇದನ್ನು ಬೆಳೆಸ್ತಾ ಇರುವುದೇ ಹೊರತು ವಾಣಿಜ್ಯದ ತುಂಬ ಇದರಲ್ಲಿ ಮಟ್ಟದಲ್ಲಿ ಅಲ್ಲ. ಅಂತೂ ತಳಿ ಉಳಿಬೇಕು, ತಳಿ ಆದಷ್ಟು ಹಂಚಿಕೊಂಡು ಇದ್ದ ಎಲ್ಲ ಕಡೆ, ಯಾಕಂದರೆ ಹಿಂದೆ ಹಾಗೆ ಇದ್ದದ್ದು ಒಂದೇ ವೈವಿಧ್ಯವನ್ನು ಮಾಡುವಂತಹ ಇದಿಲ್ಲ. ಯಾಕಂದರೆ ಗದ್ದೆಗಳ ತರಗತಿಗಳು ಬೇರೆ ಬೇರೆ ಇರ್ತದೆ, ಗದ್ದೆಗಳ ನೀರಿನ ಅವಲಂಬನೆಗಳು ಬೇರೆ ಬೇರೆ ಇರ್ತದೆ. ಸೊ ಈ ಎಲ್ಲ ಕಾರಣಕ್ಕೆ ವೈವಿಧ್ಯ ಇತ್ತು. ಸೊ ಆ ವೈವಿಧ್ಯ ಇದ್ದುಕೊಂಡಿದ್ದಾಗ ನಮ್ಮ ಆಹಾರದಲ್ಲೂ ವೈವಿಧ್ಯ ಇತ್ತು. ಇವತ್ತಿಗೆ ನಾವು ಅನ್ನ ತಿನ್ನೋದು ಅಂತೇಳಿದರೆ ಅನ್ನ ತಿನ್ನೋದಿಲ್ಲ ಯಾರು. ಅನ್ನ ಏನಾಗಿದೆ ಅಂತೇಳಿದರೆ ಅದು ಒಂದು ತುಂಬಿಸಬೇಕಲ್ಲ ಅಂತ ಹೇಳುವಂಥದ್ದಷ್ಟು ಹೊರತು ಯಾರು ಇಷ್ಟಪಟ್ಟು ತಿಂದ ಇದಲ್ಲ. ನಮ್ಮೂರನ್ನ ಹತ್ತಿರ ಅಂದರೆ ಮೊನ್ನೆ ಒಬ್ಬರಿಗೆ ನಮ್ಮ ಮನೆಯ ಅಕ್ಕಿ ಅನ್ನವನ್ನು ನೋಡಿ ನಾನು ಇಂತಹ ಅಕ್ಕಿಯನ್ನು ತಿನ್ನೋದೇ ಒಂದು 30 ವರ್ಷ ಆಯಿತು ಅಂತ ಹೇಳಿದರು. ಅವರೊಂದು 30-35 ವರ್ಷದ 40 ವರ್ಷದ ಒಬ್ಬ ಯುವಕ ಆಗಿದ್ದರು. ಅವ್ರು ಹೇಳಿದರು ಇಂಥ ಅಕ್ಕಿ ಇಲ್ಲಿ ಎಲ್ಲಿ ಸಿಕ್ಕದೆ ಇದು ಅಂತ. ನಾನು ಹೇಳಿದ ನಾವು ಬೆಳೆಯುವಂತಹ ಅಕ್ಕಿ ನೋಡುವಾಗ ಅಕ್ಕಿ ನೋಡಿದರೆ ಅದು ಡಲ್ಲಾಗಿ ಕಾಣ್ತದೆ, ಯಾಕಂದರೆ ನಾವು ಸಿಂಗಲ್ ಇದು ಮಾಡೋದು ಒಂದೇ ಸರ್ತಿ ಹಲ್ಲಿಂಗ್ ಮಾಡುವಂಥದ್ದು ಕ್ರಮ, ಅದು ನೋಡಲಿಕ್ಕೆ ಡಲ್ ಇರ್ತದೆ. ಆದರೆ ಅನ್ನ ಮಾಡಿ ಆಗುವಾಗ ಅದರಲ್ಲಿರುವ ಟೇಸ್ಟ್ ಮತ್ತು ಅದರಲ್ಲಿರುವ ಕಲರ್ ಅದು ಹೊರಗೆ ಬರ್ತದೆ. ಸೊ ಇದು ಇದು ಇದನ್ನು ಅನುಭವಿಸಿದಾಗ ಗೊತ್ತಾಗ್ತದೆ. ಬರೀ ವಾಣಿಜ್ಯಕ ಉದ್ದೇಶದಲ್ಲಿ ಮಾತ್ರ ಬೆಳೆದ್ರೆ ಹೌದು ನಮಗೆ 20-25 ಕ್ವಿಂಟಾಲ್ ಎಲ್ಲ ಎಕರೆಗೆ ನಾವು ತೆಗೆಯೋರಲ್ಲ, ನಾವು 10-15 ಕ್ವಿಂಟಾಲ್ನ ಇದರಲ್ಲಿ ನಾವು ತೃಪ್ತಿ ಪಡುವವರು. ಆದರೆ ಅದಕ್ಕೋಸ್ಕರ ನಾವು ಫರ್ಟಿಲೈಸರ್ ಹಾಕೋದಿಲ್ಲ, ಕೆಮಿಕಲ್ಲು ಹಾಕೋದಿಲ್ಲ, ಹಸಿರೆಲೆ ಗೊಬ್ಬರಗಳನ್ನು ಮತ್ತು ಗದ್ದೆಯಲ್ಲಿರುವ ಹಟ್ಟಿಯಲ್ಲಿರುವ ಗೊಬ್ಬರಗಳನ್ನು ಹಾಕಿ ಪಾರಂಪರಿಕ ವಿಧಾನದಲ್ಲಿ ನಾವು ಮಾಡ್ತಾ ಇರುವಂತಹ ಇದು. ಈಗ ಈ ಪಾರಂಪರಿಕ ವಿಧಾನದಲ್ಲಿ ಈ ಎಲ್ಲ ತಳಿಗಳನ್ನು ಬೆಳೆಸಲಿಕ್ಕೆ ಆಗ್ತದಾ? ಹೆಚ್ಚು ಕಡಿಮೆ ಎಲ್ಲ ವೆರೈಟಿಗಳನ್ನು ನಮ್ಮ ಕರಾವಳಿ ಭಾಗದಲ್ಲಿ ಬೆಳೆಸಲಿಕ್ಕೆ ಆಗ್ತದೆ. ಆದರೆ ಒಂದೆರಡರಲ್ಲಿ ಸ್ವಲ್ಪ ಸಮಸ್ಯೆ ಇದೆ. ಅದ್ಯಾವುದು ಅಂತೇಳಿದರೆ ಘಟ್ಟದ ಮೇಲಿನ ಜಸ್ಟ್ ಇದರ ಮೇಲಿನ ದೀರ್ಘಾವಧಿಯ ತಳಿಗಳು, ಅದೇನಾಗುತ್ತೆ ಆ ತಳಿಗಳು ಇಲ್ಲಿ ನಮ್ಮ ಈ ಎರಡು ಕಾಲಕ್ಕೆ ಸೂಟ್ ಆಗೋದಿಲ್ಲ. ಆದರೆ ಮಧ್ಯದ ಕಾಲ ಇನ್ನೊಂದಿತ್ತು, ಮೊದಲು ಮಾಡ್ತಿರುವಂಥದ್ದು ಪಟ್ಲ ಅಂತ, ಅದಕ್ಕೆ ಸೂಕ್ತ ಆಗ್ತದೆ. ಈ ಪಟ್ಲ ಟೈಮಿನ ಒಂದು ಸಮಸ್ಯೆ ಏನು ಅಂತೇಳಿದರೆ ಈ ಬಂಬುಚ್ಚಿಗಳ ಒಂದು ಹಾವಳಿ, ಅದು ಬಿಟ್ಟರೆ ಬೇರೆ ಯಾವುದೇ ಸಮಸ್ಯೆ ಇಲ್ಲ. ಬೇರೆ ಎಲ್ಲ ಆ್ಯಂಗಲ್ನಲ್ಲಿ ನಾವು ಎರಡನೇ ಇದು ಆ ಮೂರನೇ ಮಧ್ಯದ ಬೆಳೆಯನ್ನು ಮಾಡುವುದು ಅದು ಶ್ರೇಷ್ಠ. ಯಾಕಂದರೆ ಅತ್ಯಂತ ಹೆಚ್ಚು ಹುಲ್ಲು ಸಿಗ್ತದೆ ಭತ್ತದ, ಇವುಗಳ ತಾಕತ್ತು ಅಂದರೆ ದೊಡ್ಡ ದೊಡ್ಡ ಭತ್ತಗಳು ಒಳ್ಳೆ ಕ್ವಾಲಿಟಿಯಲ್ಲೇ ಇರ್ತದೆ, ರುಚಿಯಲ್ಲೇ ಇರ್ತದೆ. ಬಟ್ ಈ ತೆನೆತಿಗಣದ ಕಾಟ ಅದೇನಂತೇಳಿದರೆ ಆ ಅವಧಿಯಲ್ಲಿ ಮಳೆ ಹೋಗಿ ಈ ಚಳಿಯ ಇದರ ಬರುವಾಗ ಇವುಗಳು ತೆನೆತಿಗಣಗಳ ಹಾವಳಿ ತುಂಬ ಆಗಿ ದಪ್ಪ ಸಿಪ್ಪೆಯ ಈ ಭತ್ತಗಳ ಇದರಿಂದ ಒಳಗಿಂದ ಇದು ಇರ್ತದೆ. ಅಂತಹ ಒಂದು ಜೋಳಗ ಅಥವಾ ಇಂತಹ ತಳಿಗಳು ಏನಾಗ್ತದೆ ಇಲ್ಲಿ ಅದು ಸೂಕ್ತ ಆಗ್ತಾ ಇಲ್ಲ. ಅಂದರೆ ಭತ್ತ ಎಲ್ಲ ಬರ್ತದೆ, ನಮಗೆ ಸಿಕ್ಕಲಿಕ್ಕೆ ಸಿಗುವುದು ಕಷ್ಟ ಆಗ್ತದೆ. ಅಂದರೆ ನಾವು ವಿಷಯ ಏನಾದರೂ ಅದಕ್ಕೆ ಪ್ಯಾರಲಲ್ಲಿ ಮಾಡಿದರೆ ಸ್ವಲ್ಪ ಬಚಾವ್ ಮಾಡ್ಕೊಳ್ಬೋದು, ಆದರೆ ಅಷ್ಟಕ್ಕೆ ನಾವು ತೊಡಗಲಿಲ್ಲ. ನಾವು ವಿಷ ಪ್ರಾಶನದ ವಿಷಯದಲ್ಲಿ ನಾವು ಭಾರಿ ಹಿಂಬದಿ ಇದ್ದೇವೆ, ನಾವು ಅದನ್ನು ಅಪ್ಲೈ ಮಾಡ್ತಾ ಇಲ್ಲ, ಮಾಡ್ತೇವೆ ಜಸ್ಟ್ ಒಂದು ಇದು ಮಾತ್ರ ಇರ್ತೇನೆ ತಲೆಹುಳ ತಿಂದದಕ್ಕೆ ಎಲ್ಲ ಅಂತ ಹೇಳಿ ಬೂದಿ ಸ್ಪ್ರೇ ಅಥವಾ ಗೋಮೂತ್ರದ ಸ್ಪ್ರೇ ಬಿಟ್ಟರೆ ಬೇರೆ ಯಾವುದೇ ಚಟುವಟಿಕೆಯನ್ನು ನಾವು ಮಾಡ್ಕೊಳ್ಳಿಲ್ಲ. ಈಗ 5 ಬೆಳೆಗಳನ್ನು ಮಾಡ್ತಾ ಇದ್ದ ಕಾಲದಿಂದ ನೀವು 2 ಬೆಳೆಯ ಕಾಲಕ್ಕೆ ಬಂದಿದ್ದೀರಿ. ಎಲ್ಲ ತಳಿಗಳು ಕೂಡ ಈಗ ಅಲ್ಲಿಂದ ಇಲ್ಲಿಯವರೆಗೆ ನಮಗೆ ಈ 2 ಬೆಳೆಗೆ ನೀವು ಹೇಳಿದ್ದು ಬಿಟ್ಟು ಅಡ್ಜಸ್ಟ್ ಆಗ್ತದ? ಆಗುತ್ತೆ. ಈ 2 ಬೆಳೆಗಳಲ್ಲಿ ಎಲ್ಲ ವೆರೈಟಿಗಳನ್ನು ಮಾಡಲಿಕ್ಕಾಗತ್ತೆ. 3ನೇ ಬೆಳೆಗಳದ್ದು ಇತ್ತು, ಅದರದ್ದೇ ಆದ ಇದನ್ನು ಸಹ ಅದು 2ನೇ ಬೆಳೆಯಲ್ಲಿ 1ನೇ ಬೆಳೆಯಲ್ಲಿ ಬರ್ತಾ ಇದೆ. ಕೊಳಕೆ ದೊಡ್ಡ ಅಂತ ಇದು ಕೊಳಕೆಗೆ ಅಂತ ಸೀಮಿತಗೊಂಡಿದ್ದಿತ್ತು, ಮತ್ತು ಆ ಅವಧಿಯ ಅಲ್ಪಾವಧಿ ತಳಿಗಳು ಇತ್ತು. ಸೊ ಅವುಗಳನ್ನು ಈಗ ಮಧ್ಯಮಾವಧಿಯ ಇದರಲ್ಲಿ ಸ್ವಲ್ಪ ಸೀಡಿಗೆ ತಕ್ಕಂಥ ಬೆಳೆಸಿಕೊಂಡು ಮಾಡ್ಕೊಂಡು ಬರ್ತಾ ಇದ್ದೇವೆ. ಅಂದರೆ ಈ 5ರಲ್ಲಿ 2 ಬೆಳೆಗಳು ಮಧ್ಯದಲ್ಲಿದ್ದದು, ಅಂದರೆ ಎಣೆಲು ಮತ್ತು ಸುಗ್ಗಿಯ ಮಧ್ಯೆ ಪಟ್ಲ, ಸುಗ್ಗಿ ಮತ್ತು ಕೊಳಕೆಯ ಮಧ್ಯದಲ್ಲಿದ್ದದ್ದು ಎಡೆ ಕೊಳಕೆ. ಸೊ ಈ ಇದನ್ನು ಅಂದರೆ ಹಿಂದೆ ನಮ್ಮಲ್ಲಿ ಅದು ಕಂಟಿನ್ಯೂಸ್ ಆಗ್ತಿತ್ತು. ಅಂದರೆ ಭತ್ತನೂ ಇರ್ತಿತ್ತು, ಪೈರೂನು ಇರ್ತಿತ್ತು, ನೇಜನೂ ಇರ್ತಿತ್ತು, ಕೊಯ್ಲು ಇರ್ತಿತ್ತು, ನಾಟಿ ಇರ್ತಿತ್ತು. ಅಂದರೆ ಇದು ಇದಕ್ಕೆ ಗ್ಯಾಪ್ ಇರಲಿಲ್ಲ. ಸಾಧಾರಣ ಮೇಯಿಂದ ಇದು ಏಪ್ರಿಲ್ ಅಲ್ಲ, ಯುಗಾದಿಗಿಂತ ಸಹ ಒಂದು ವಾರ ಮುಂಚೆಯೇ ಆ ಮತ್ತಿನ ಇದು ಫಸ್ಟ್ ಎಣೆಲು ಬೆಳೆಯ ಸೀಡ್ ಹಾಕ್ತಿತ್ತು. ಅಂದರೆ ಆ ದೀರ್ಘಾವಧಿ ತನತಕ್ಕೆ ಸೂರ್ಯನ ಬಿಸಿಲಿನ ಪ್ರಮುಖ ರೋಗ ನಿರೋಧಕ ಒಂದು ಗುಣಗಳನ್ನು ನಾವು ಮಾಡಿಸ್ಕೊಳ್ತಾ ಇದ್ವಿ. ಕಾಯಮೆ ಬೀಜವನ್ನು ಆಗ ಬಿತ್ತಿ ಅದು ಸಾಧಾರಣ 25ರ ಹೊತ್ತಿಗೆ ಬರ್ತಿತ್ತು. ಆ 25ರಿಂದ ತೊಡಗಿ ನಮ್ಮದು 5 ಮಾರ್ಚಿಂದ ಆದ ಕೂಡಲೇ ಏಪ್ರಿಲ್ ಮೇದ್ದು ದೀರ್ಘಾವಧಿ ತಳಿಗಳು, ಜೂನಿನ ಮಧ್ಯದ ಮಧ್ಯಮಾವಧಿ ತಳಿಗಳು, ಮತ್ತು ಜುಲೈನಲ್ಲಿ ಇದು ಜುಲೈ 15ರ ಹೊತ್ತಿಗೆ ನಾಟಿ ಆಗಿರ್ತಿತ್ತು ಆಗಿರುವಂಥ ಕೆಲವು ಇದರಲ್ಲಿ ಅಲ್ಪಾವಧಿ ತಳಿ, ಜೊತೆಗೆ ಅದರೊಟ್ಟಿಗೆ ಇದು ಪಟ್ಲಕ್ಕೆ ಬೆಳೆಯುವಂತಹ ದೀರ್ಘಾವಧಿ ತಳಿಗಳು, ಈ ಸುಗ್ಗಿಕಾಯಿಮೆ, ಕುಟ್ಟಿಕಾಯಿಮೆ, ಕರಿಯಜೇಬಿ, ಈ ತಳಿಗಳು ಇದನ್ನು ಮಾಡಿ ಕಾವೇರಿ ಸಂಕ್ರಮಣದ ಮುಂಚಿತ ಒಂದು ತಿಂಗಳ ಮುಂಚಿತೆ ನಾಟಿಯಾಗಿ ಹಾಕ್ತಿತ್ತು. ಈಗ ನಾವು ಅದನ್ನು ಕಾವೇರಿ ಸಂಕ್ರಮಣದ ಹೊತ್ತಿಗೆ ಈ ಇದನ್ನು ಬೀಜ ಹಾಕ್ತೇವೆ. ಅದು ಹಾಕದಿದ್ದರೆ ಮಾತ್ರ ಮುಂದಿನ ವರ್ಷಕ್ಕೆ ಅದು ಬರೋದು. ಅದು ಅದಕ್ಕೆ ಆ ಸೀಸನ್ನ ಒಂದೊಂದು ತಳಿಗಳಿಗೂ ಇರುವಂತಹ ಇದು ಅದು. ಮತ್ತು ಪುನಃ ಇದು ಅಕ್ಟೋಬರ್ನಲ್ಲಿ ಪೈರು, ನವಂಬರ್ ಇದು ಸೆಪ್ಟೆಂಬರ್ನಲ್ಲೂ ನೇಜಿ, ನವಂಬರ್ಲೂ ನೇಜಿ, ಈ ಥರದಲ್ಲಿ ನಿರಂತರ ಒಂದು ಚಟುವಟಿಕೆಯಲ್ಲಿ ಇತ್ತು. ಎತ್ತು ಕೋಣಗಳಿಗೂ ನಿರಂತರ ಕೆಲಸ ಇರ್ತಿತ್ತು. ಹುಲ್ಲು ಇವುಗಳು ಹುಣಿಯಲ್ಲಿ ಸಿಗ್ತಾ ಇತ್ತು. ಈ ಥರದಲ್ಲಿ ಲೈಫ್ ಹೋಗ್ತಿದ್ದದ್ದು. ಬಟ್ ಆವಾಗ ಬರೀ ಭತ್ತ ಮಾತ್ರ ಅದು ಮಾತ್ರ ಇತ್ತು. ಅನಂತರದಲ್ಲಿ ಸ್ವಲ್ಪಕ್ಕೆ ತೆಂಗು ಅಡಿಕೆಗಳನ್ನು ಹಾಕಿತ್ತು. ಅನಂತರದಲ್ಲಿ ಅಡಿಕೆ, ಈ ಅಡಿಕೆ ಈಗ ವಾಣಿಜ್ಯಕವಾಗಿ ಎಲ್ಲ ಬೆಳೆಗಳನ್ನು ತಿಂದಿದೆ. ಈಗ ಮುಖ್ಯವಾಗಿ ಮತ್ತೆ ನಿಮ್ಮ ಈ ತಳಿಗಳ ಬಗ್ಗೆ ಹೇಳುತ್ತಿದ್ರೆ, ನಮ್ಮ ರಾಜ್ಯದ್ದಲ್ಲದ ಬೇರೆ ರಾಜ್ಯದ ಸುಮಾರು ತಳಿಗಳು ಯಾವುದೆಲ್ಲ ಇದ್ದಾವೆ ಮತ್ತು ಯಾವ ಥರ ಬರ್ತವೆ ಅವು? ತುಂಬ ತಳಿಗಳು ಇದ್ದಾವೆ. ಆಲ್ಮೋಸ್ಟ್ ಈಗ ಕರಾವಳಿದ ಬಿಟ್ಟು ಈಗ ನಮ್ಮಲ್ಲಿ ಥರ ಸಾಧಾರಣ ಒಂದು 60-70% ಈಗ ಈ ಥರದ ಕರ್ನಾಟಕದ ಹೊರಗಿದ್ದು ಇದರದ್ದು ತಳಿಗಳಾಗಿದ್ದಾವೆ. ಇದು ನಮ್ಮಲ್ಲಿ ನೋಡಿದರೆ ಈ ಬಾಸ್ಮತಿ ವೆರೈಟಿಗಳು, ಈ ಬಾಸ್ಮತಿ ವೆರೈಟಿಗಳನ್ನು ನಾವು ಒಂದು 6 ಬಗೆಯದ್ದು ಬೆಳೀತಾ ಇದ್ದೇವೆ. ಈ 6 ಬಗೆಯ ಬಾಸ್ಮತಿ ವೆರೈಟಿಗಳು ಕೂಡ ನಮ್ಮಲ್ಲಿ ಬರ್ತದೆ. ಆದರೆ ಅಲ್ಲಿಯ ಸ್ಮೆಲ್ಗಿಂತ ಸ್ವಲ್ಪ ಕಡಿಮೆ ಇರ್ಬೋದು ಅಂತ ನಮಗೆ ಅನಿಸೋದು. ಮತ್ತೆ ಗೊತ್ತಿಲ್ಲ, ಯಾಕಂದರೆ ಅಲ್ಲಿ ಎಲ್ಲ ಅದನ್ನು ಪ್ರೊಫೆಷನ್ ಆಗಿ ತುಂಬ ಇದಾಗಿ ಬೆಳೀತಾರೆ. ನಾವು 10 ಒಟ್ಟಿಗೆ ಬೆಳೀತಿರುವಂಥದ್ದು. ಅದರಲ್ಲಿ ಬಾಸ್ಮತಿ ಡೆಲ್ಲಿ ಬಾಸ್ಮತಿ ಇವುದು ಯಾವುದು ಉದ್ದ ಬಾಸ್ಮತಿ ಗೆಡ್ಡ ಅನ್ನ ಎರಡು ಹೆಸರು ಕೊಟ್ಟಿದ್ದೇವೆ. ಡೆಹರನ್ ಒಂದು ಬಾಸ್ಮತಿ ಇದೆ. ಮತ್ತೊಬ್ಬರು ರೈತರು ನಮಗೆ ಸಿಕ್ಕಿದ್ದಿತ್ತು ಡೆಲ್ಲಿನಲ್ಲಿ, ಅವರು ಒಂದು ಮಾದರಿಯ ಇದನ್ನು ಮಾಡಿದ್ರು, ಸುರ್ಜಿತ್ ಬಾಸ್ಮತಿ ಅಂತ, ಸುರ್ಜಿತ್ ಅಂತ ಅವ್ರ ಹೆಸರು. ಅವರು ಅದನ್ನು ಕೊಟ್ಟಿದ್ದರು. ಸೊ ಈ ಇಷ್ಟು ವೆರೈಟಿಗಳು ಸಹ ಬರ್ತದೆ, ಇಲ್ಲಿ ಬರ್ತದೆ ಅವುಗಳು. ಆದರೆ ಆ ಅಕ್ಕಿಯನ್ನು ದೀರ್ಘ ಅವಧಿಗೆ ಇಡಲಿಕ್ಕೆ ಆಗೋದಿಲ್ಲ. ಸೊ ಈ ಥರದ ಒಂದು ಏನು ಯಾವುದು ವೈವಿಧ್ಯವನ್ನು ಇಲ್ಲಿ ಮಾಡಲಿಕ್ಕಾಗ್ತದೆ, ಆದರೆ ಅದೇ ಟೇಸ್ಟನ್ನು ಗ್ರಹಿಸಲಿಕ್ಕೆ ಆಗದೇ ಇರುವ ಸಾಧ್ಯತೆ ಇದೆ ಅಂತ. ಬಟ್ ನಾನು ಇದು ನೋಡಲಿಲ್ಲ. ಇನ್ನು HMT ಅಂತ ಒಂದು ಒಬ್ಬರು ರೈತರು ಏನು ಪುನರುತ್ಪಾದನೆ ಮಾಡಿಕೊಂಡು ಹೋಗಿದ್ದಂಥ ಒಂದು ತಳಿ. ಅದರಲ್ಲಿ ಭತ್ತ ಅಂದರೆ ಕಂಡ್ರೆ ಅದು ಭತ್ತ ಮಾತ್ರ ಇರೋದು. ಅದರಲ್ಲಿ ಅಂದರೆ ಹುಲ್ಲು ಕಡಿಮೆ, ಸರಿ, ಹುಲ್ಲು ಬರೀ ಕಡಿಮೆ, ತೆನೆ ಫುಲ್ಲು ಇದು ಸಣ್ಣ ನಿಮ್ಮ ಇದರದ್ದು ಒಂದು ಅಂದರೆ ನಮ್ಮ ಮಾಮೂಲು ಮಸೂರಿ ಅಕ್ಕಿಯನ್ನು 3 ಭಾಗ ಮಾಡ್ಬೋದು, ಅಷ್ಟು ಸಣ್ಣ ಅದಕ್ಕೆ ಉದ್ದಕ್ಕೆ ಇರೋದು. ಅಕ್ಕಿ ಚೆನ್ನಾಗಾಗುತ್ತೆ. ಸಣ್ಣ ರೀತಿಯ ಒಂದು HMT ಅಂತ ಅದಕ್ಕೆ ಹೆಸರು ಕೊಟ್ಟಿದ್ದಾರೆ ಅವರು. ಅದು ಎಷ್ಟು ರತ್ನಗಿರಿ, ಎಷ್ಟು ದೊಡ್ಡದು, ಎಷ್ಟು ಎತ್ತರಕ್ಕೆ ಬೆಳೆದು? ಅದು ಸಾಧಾರಣ 1.5 ಫೀಟ್ 2 ಫೀಟ್ನ ಒಳಗಡೆ ಅಷ್ಟರೊಳಗೆ ಇದೆ. ಈಗ ಎತ್ತರದ ವೈವಿಧ್ಯದಿಂದ ಎಷ್ಟರಿಂದ ಎಷ್ಟು ಫೀಟ್ ವರೆಗೆ ಉಂಟು? ಎತ್ತರದ ವೈವಿಧ್ಯಗಳು ಅಂದರೆ ಇದೆ, ಕಡಿಮೆ ಇಲ್ಲಿಂದ ತೊಡಗಿ ಅಂದರೆ 2 ಫೀಟ್ಗಿಂತ ತೊಡಗಿ 7 ಫೀಟಿನ ತನಕ ಇದೆ. 7 ಫೀಟು ನೀವು ಸರಿ ಸೊಕ್ಕಿದ ಇದಂತಾಗಿದ್ರೆ 8. ನೀವು ಗಂಧಸಾಲೆ ಅಂಥದ್ದು ಸಾಧಾರಣ ಮಾರ್ಚಿಗೆ ಹಾಕಿ ನಟ್ಟು ಒಂದು ಮೇ ಒಂದು 20ರೊಳಗೆ ನಟ್ಟರೆ ಅದು ಅಕ್ಟೋಬರ್ ತನಕ ಆಗುವಾಗ ಒಂದು 7-8 ಫೀಟ್ ಹೈಟ್ ಹೋಗ್ತದೆ. ಆ ಹೊತ್ತಿಗೆ ತೆನೆ ಬಿಡ್ತದೆ. ಅಂದರೆ ಗಂಧಸಾಲೆದ್ದು ಒಂದು ಚಟುವಟಿಕೆ ಇದೆ. ಅದು October 1st ಅಂದರೆ ಅದು ಮಾಸದ ಒಂದು ಇದರಲ್ಲಿರ್ಬೋದು, ಅದು ತೆನೆ ಬಿಡೋದಿಲ್ಲ ನಮ್ಮ ಏರಿಯಾದಲ್ಲಿ. ಉಳದ ಕಡೆಯಲ್ಲಿ ಗೊತ್ತಿಲ್ಲ, ಇಲ್ಲೊಂದು 15 ದಿವಸ ಬೇಗ ಬಿಡ್ತದೆ. ಎಲ್ಲಿ ಕರಾವಳಿಯ ತೀರ ಕರಾವಳಿ ಒಂದು ಸ್ವಲ್ಪ ಪಶ್ಚಿಮ ಘಟ್ಟದ ಬುಡದಲ್ಲಿರುವಂಥ. ಮತ್ತು ಆದರೆ ಅದರದ್ದೊಂದು ವಿಶೇಷ ಗುಣ ಅಂತ ಹೇಳಿದರೆ ಅದು 20 ದಿನದೊಳಗಡೆ ತೆನೆ ಬಂದದ್ದು ಕಾಯಾಗಿ ಕೊಯ್ದಾಗ್ತದೆ. ಅಷ್ಟು ಫಾಸ್ಟಾಗಿ ಕೊಯ್ಯುವಂತಹ ಇನ್ನೊಂದು ವೆರೈಟಿ ನಾನು ನೋಡಲಿಲ್ಲ. ಅಂದರೆ ಇದು ಅದರಲ್ಲೇ ಅದೇ ಸ್ವಲ್ಪ ಇದರಲ್ಲಿ ವೈವಿಧ್ಯ ಇರುವಂತಹ 2 ತಳಿಗಳಿದ್ದಾವೆ. ಮತ್ತು ಜೀರಿಗೆ ಸಣ್ಣ ಅಂತಿದೆ, 15 ಕೇಳ್ತಿ ಅಂತಿದೆ. ಆ 15 ಕೇಳ್ತಿಗೆ 30 ದಿವಸ ಬೇಕೇ ಬೇಕು. ಅದು ಅದಕ್ಕಿಂತ ಮೊದಲು ಕಾಳು ಗಟ್ಟಿಯಾಗೋದಿಲ್ಲ. ಆದರೆ ಇದಕ್ಕೆ 20 ದಿವಸದಲ್ಲಿ ಬರ್ತದೆ. October 1st to October 20th ಕೊಯ್ದಾಯಿತು. ಅಷ್ಟು ಫಾಸ್ಟಾಗಿ, ಹಾಗಾಗಿ ಇದರಲ್ಲಿ ಬಂಬುಚಾಗ ಅಟ್ಯಾಕ್ ಆಗಿ ಇದು ಬರ್ತಾ ಇದ್ರು ಕೂಡ ಇದರ ಮೇಲೆ ವಿಶೇಷ ಪರಿಣಾಮ ಬೀಳಲಿಕ್ಕೆ ಆಗೋದಿಲ್ಲ. ಸೊ ಹಾಗೆ ಅದಕ್ಕೋಸ್ಕರ ಅದು ಪೈರು ಅಡ್ಡವೂ ಬೀಳೋದಿಲ್ಲ. ಎತ್ತರ ಅದನ್ನು ಒಮ್ಮೆ ನಿಂತುಕೊಂಡೇ ಅಂದ್ರೆ ಬಗ್ಗಿಕೊಂಡು ಕೊಯ್ಯುವುದು, ನಿಂತುಕೊಂಡು ಕೊಯ್ಯುವುದು. ಆದ ನಂತರ ಮತ್ತೆ ಪುನಃ ಅದರಲ್ಲಿ ಉಳಿದ ಕೆಳಗಿನ ರೆಸಿಡ್ಯುಗಳನ್ನು ಹಟ್ಟಿಗೆ, ಆ ಟೈಮ್ನಲ್ಲಿ ಅಂದರೆ ಹಬ್ಬ ಇದೆಲ್ಲ ಬರ್ತದೆ, ಜನಗಳು ಕಮ್ಮಿ ಇರ್ತದೆ, ಅವಾಗ ಹಟ್ಟಿ ಈ ಮಳೆ ಇದರಿಂದಾಗಿ ಸ್ವಲ್ಪ ಇದೆಲ್ಲ ಚೋಳು ಆಗುವಂಥ ಹೊತ್ತಿನಲ್ಲಿ ಇದನ್ನು ಹೆರೆದು ಹಾಕಿದರೆ ಅದು ಒಂದು ಗೊಬ್ಬರವಾಯಿತು, ಇದಕ್ಕೂ ಆಯಿತು, ಒಳ್ಳೆ ಅಂದರೆ ಪ್ಯಾರಲಲ್ಲಿ ಸೊಪ್ಪಿನೊಟ್ಟಿಗೆ ಮಿಕ್ಸ್ ಆಗಿರುವಂತಹ ಇದಾಗಿ ಕಂಡ್ರೆ. ಸೊ ಈ ಥರದಲ್ಲಿ ವೈವಿಧ್ಯಗಳ ಇದಿರುವಂಥದ್ದು. ತೆನೆಗಳ ಲೆಕ್ಕದಲ್ಲಿ ಕಡಿಮೆ ಕಾಳು ಬಿಡುವಂಥದ್ದು ಮತ್ತು ಹೆಚ್ಚು ಕಾಳು ಬಿಡುವಂಥದ್ದು, ನಾನು ನೋಡಿದ್ರಲ್ಲಿ ಮಸೂರಿ ತುಳಸಿ ಹೋಗು ಅಂತಹ ತಳಿಗಳು ಸುಮಾರು 350 ಕಾಳು ತನಕ ಇದೆ. ಇನ್ನು ಫರ್ಟಿಲೈಸರ್ ಏನು ಕೊಡದೆ ಐರೇಟಮೆ ಬೆಳೆದಿತ್ತು, ಒಂದು 70-80 ಕಾಳಿನ ತನಕ ನಿಂತದ್ದು ಇದೆ. ಆದರೆ ಎವರೇಜ್ ಒಂದು 150-160 ಕಾಳುಗಳು ಒಂದು ತೆನೆಯಲ್ಲಿ ಬರ್ತವೆ. ಅದರಲ್ಲಿ ಅದೇ ಆ ಕೊಳಂಜಿ ಪಿಳ್ಳೆ ಅಂತ ಒಂದಿತ್ತು, ಆ ತೆನೆ ಉದ್ದಕ್ಕಿತ್ತು, ಆದರೆ ಕಾಳುಗಳು ಕಮ್ಮಿ ಇತ್ತು, ಸುಮಾರು 100 ಒಳಗಡೆ ಇದ್ದಿರ್ಬೋದು, 100 ಒಳಗಡೆ ಇದ್ದಂಥ. ಆದರೆ ಅದು ಅಡ್ಡ ಬೀಳ್ತಿರಲಿಲ್ಲ, ದೊಡ್ಡ ಭತ್ತ ನಾನು ನೋಡಿದ್ರಲ್ಲಿ ದೊಡ್ಡ ಭತ್ತದಾಗೆ ಸೈಜ್ ಇತ್ತು. ಮತ್ತು ಹಾಗೆ ಅಂತೇಳಿ ಅದು ಅತೀ ಕಡಿಮೆ ಅವಧಿಯ ತಳಿಯಾಗಿತ್ತು. ಬಟ್ ಆ ತಳಿ ಒಮ್ಮೆ ನಮಗೆ ಅನಿವಾರ್ಯವಾಗಿ ಜಾಗ ಇಲ್ಲದೆ ಬಿತ್ತದೆ ಹೋಗಿ ಅದು ಹೊರಟು ಹೋಯಿತು. ಅದು ಎಲ್ಲಿ ಹೇಗೆ ಇದಾಗ್ತದೆ ಅಂತ ಹೇಳುವಂಥದ್ದು ಗೊತ್ತಿಲ್ಲ. ಸೊ ಇಂತಹ ಎಂಥದ್ದು ನೋವುಗಳು ಇದ್ದಾವೆ. ಆದರೆ ಈ ಥರದ ಸುಮಾರು ಸೆಂಟೆಡ್ ವೆರೈಟಿಗಳಲ್ಲಿ ನಿಜ ತುಂಬ ಪರಿಮಳ ಹೊಂದಿದೆ. ಈಗ ಗಂಧಸಲೆಯನ್ನೇ ಆದರೆ ನಿರಂತರವಾಗಿ ಒಂದೇ ಗದ್ದೆಯಲ್ಲಿ ಮಾಡಿದರೆ ಅದರದ್ದು ಪರಿಮಳ ಅಂದರೆ ಪರಿಮಳ ಅಕ್ಕಿಯಲ್ಲಿ ಇರುತ್ತದೆ, ಆದರೆ ಫ್ಲವರಿಂಗ್ ಆಗುವ ಟೈಮ್ನಲ್ಲಿ ಇರಲಿಲ್ಲ. ಆದರೆ ಅದೇ ಬೀಜವನ್ನು ಒಂದು ಸರ್ತಿ ಮಂಗಳೂರಿಗೆ ನಲ್ಲಿ ಒಬ್ಬರು ರೈತರು ಬೆಳೆದು ಮತ್ತೆ ಪುನಃ ಅದನ್ನು ತಂದು ಅದೇ ಮರುಕಳಿಸಿದೆ. ಆ ಸೆಂಟ್ ಪುನಃ ಬರುತ್ತದೆ. ಅದು ಅದಕ್ಕೆ ಒಂದು ಗಾದೆ ಸಹ ಅಲ್ಲಿದೆ, ಅಂದರೆ ಬೀಜಗಳನ್ನು ಒಂದು 8 ಬೈಲಿನ ಆಚೆಗೆ ಹೋಗಿ ಒಮ್ಮೆ ಅದು ಬಂದರೆ ಮತ್ತೆ ಪುನಃ ಅದು ಮೊದಲ ಪವರಿಗೆ ಬರ್ತದೆ ಅಂತ ಹೇಳ್ಕೊಂಡು ಅದಕ್ಕೋಸ್ಕರ ಅದು ಆ ಬೀಜ ಎಕ್ಸ್ಚೇಂಜ್ ಚಟುವಟಿಕೆ ಇತ್ತು, ಅದಕ್ಕೆ ವೈವಿಧ್ಯ ಇತ್ತು ಅಂತ. ಈಗ ಎಲ್ಲ ಮೊನೋ ಇದಕ್ಕಾಗಿದೆ. ಅದಕ್ಕೆ ಒಂದು 8-10 ವರ್ಷ ಹೋದಾಗ ರಿಲೀಸ್ ಆದ ಇವುಗಳು ಕೂಡ ಮತ್ತೆ ಈಲ್ಡನ್ನು ಕಡಿಮೆ ಮಾಡ್ತಾರೆ. ಈಗ ನೀವು ಹೇಳಿದ್ರಲ್ಲ ಪರಿಮಳದ ಒಂದು ವಿಷಯ, ಸೆಂಟೆಡ್ ಅಂತ ಎಷ್ಟು ಸೆಂಟೆಡ್ ವೆರೈಟಿಗಳಿದ್ದಾವೆ ನಮ್ಮಲ್ಲಿ? ಸೆಂಟೆಡ್ ಸುಮಾರಿಗೆ ನನ್ನ ಹತ್ರ 16 ವೆರೈಟಿಗಳನ್ನು ನಾವಲ್ಲಿ ಗುರುತಿಸಿಕೊಂಡಿದ್ದೇವೆ. 16 ಅಂದರೆ ಒಂದು 20 ಆಗತ್ತೆ. ಅಂದರೆ ಬಾಸ್ಮತಿಯಲ್ಲಿ ಒಂದು 6 ವೆರೈಟಿ ಇರೋದೆ, 15 ಕೇಳ್ತೆ ಅಂತ ಇದೆ, ಚಾರೆ ಇದೆ, ಚಿಕ್ಕಸಾಲೆ, ಗಂಧಸಾಲೆ, ಗಮ್ಗಡಲೆ ಅದರ ಹೆಸರೇ ಹಾಗೇನೆ ಇದೆ, ಗಡಲೆ, ಗುಲ್ವಾಡಿ ಸಣ್ಣ, ಜೀರಿಗೆ ಸಣ್ಣ, ಜೀರ್ಸಾಲೆ, ಕಳಮೆ, ಕಣ್ಣು ರತ್ನಚೂಡಿದ್ದು, ಮತ್ತು ಪೂಸಾ ಸುಗಂಧಿ ಅಂತ ಹೇಳುವಂಥದ್ದು, ರಸ್ಕದಮ್, ರತ್ನಚೂಡಿ, ತುಳಸಿಯ, ತುಳಸಿ ಹೋಗು. ಸೊ ಈ ಥರದಲ್ಲಿ ಒಂದು ನಾನು ಪಟ್ಟಿ ಮಾಡಿದ ನಮ್ಮ ಒಂದು ಸೆಂಟೆಡ್ ವೆರೈಟಿಗಳು ಎಷ್ಟಿದೆ. ಹಾಗೆಂದು ಔಷಧೀಯ ಗುಣಗಳಲ್ಲಿ ಸಹ ಇದರಲ್ಲಿ ಒಂದೆರಡು ಮಿಕ್ಸ್ ಇದಾಗಿ ಸುಮಾರು ಒಂದು 11 ಬಗೆಯದ್ದನ್ನು ಮುಖ್ಯವಾಗಿ ಇದೊಂದು ಅಂಬೆ ಮೊಹರು, ಅತಿಕರಯ, ಬೇವು ಬೆಲ್ಲ, ಚಾರೆ, ದೂದಾಶ್ವರ, ಹಾಲುಬ್ಬಲು, ಕಳಮೆ, ನವರ ಬ್ಲ್ಯಾಕು, ಅದರಲ್ಲೊಂದು 17 ವೆರೈಟಿಗಳ ವೈವಿಧ್ಯ ಇದೆ, ರಕ್ತಶಾಲಿ, ಷಷ್ಟಿಕ, ತುಳಸಿ ಹೋಗು. ಸೊ ಇಂಥದ್ದು ಇವುಗಳು ಎಂಥದ್ದು ಔಷಧೀಯ ವಿಷಯಕ್ಕೆ ಮುಖ್ಯವಾಗಿ ಇರುವಂಥದ್ದು. ಹಾಗೆ ಇಲ್ಲಿಯ ಕೆಂಪಕ್ಕಿ ತಳಿಗಳು ಸಹ ಸುಮಾರು ಇದ್ದಾವೆ ಮುಖ್ಯವಾಗಿರೋದು ಅಂತ. ಅಲ್ಲಿ ಅಂಡೆ ಅಂತ ಇದೆ, ಅನ್ನಪೂರ್ಣ, ಅತಿಕ್ರಯ, ಅತಿಕಾಯ, ಚಾರೆ, ಎಲ್ಚಿರ್, ಹಲ್ಲಿಂಗ, ಜ್ಯೋತಿ, ಗಜಜಯ, ಕಳಮೆ, ಕಲ್ಚರ್, ಕಂಡ್ರೆಕುಟ್ಟಿ ನಮ್ಮದು, ಇನ್ನು ಕರಿದಡಿ, ಕರಿಯ ಜೇಬಿ, ಕಾಸರಗೋಡು, ಕಟ್ಮುಂಡ, ಕಾವಳಕಣ್ಣು, ಕಾಯಮೆ, KKP, ಕುರುವ, ಕುಟ್ಟಿ ಕಾಯಮೆ, ಮಹಾವೀರ, ಮೀಸೆಭತ್ತ, ಮೊರಡ್ಡ, MO4, ನವರದ ಬಗೆಗಳು, ನೀರಂಬಡೆ, MO13 ಪವಿತ್ರ ಅಂತ ಹೇಳುವಂಥದ್ದು, ಪೀಟ್ ಸಾಲೆ ಅಂದರೆ ಒಂದು ಫೀಟ್ ಉದ್ದ ತೆನೆ ಬರುವಂಥದ್ದು, ಇನ್ನು ರಾಜಕಾಯಮೆಯಲ್ಲಿ ಕೆಂಪಕ್ಕಿಯ ಒಂದು ರಾಜಕಾಯಮೆ ಸಹ ಇದೆ, ಅದು ರಕ್ತಶಾಲಿ, ಸೌವೆ, ಸುಗ್ಗಿ ಕಾಯಮೆ, ಸ್ವಸ್ತಿ ಅಂತ ನಾವು ಒಂದು ಸ್ವಲ್ಪ ಡೆವಲಪ್ ಮಾಡಿದ ಒಂದು ವೆರೈಟಿ, 90, TN20, ಕುಂಜಿ, ತನ್ವಿ, ನವರ, ಈ ಥರದಲ್ಲಿ ಸುಮಾರು ಒಂದು 40 ಬಗೆದ್ದು ಕರಾವಳಿಯಲ್ಲಿ ಸ್ವಲ್ಪ ಹೆಚ್ಚು ಇದ್ದುಕೊಂಡು ನಿರ್ವಹಣೆ ಮಾಡ್ತಿದ್ದಂತಹ ತಳಿಗಳಂತಿದೆ. ಇನ್ನು ಇಲ್ಲಿ ಬೆಳ್ತಿಗೆ, ಇದಕ್ಕೆ ಕರಾವಳಿದ್ದು ನೋಡಿ, ಬೆಳ್ತಿಗೆ ಬಿಳಿ ಅಕ್ಕಿಯ ತಳಿಗಳು, ಅಜಿಪ್ಪ ಪಿಳ್ಳೆ, ಅಜಿಪ್ಪ, ಗಂಧಸಾಲೆ, ಗುಲ್ವಾಡಿ ಸಣ್ಣ, IR8, ಜಯ, ಜೀರಿಗೆ ಸಣ್ಣ, ಜೀರ್ಸಾಲೆ, ಕಾಯಮೆಯನ್ನು ಕೆಂಪು ಅಕ್ಕಿ ಕೆಂಪು ಇರ್ತದೆ ಆದರೆ ಬೆಳ್ತಿಗೆ ಯೂಸ್ ಮಾಡ್ತಿರುವಂಥದ್ದು, ಮಸೂರಿ, ರಾಜಕಾಯಮೆ ನಮ್ಮ ಶ್ರೇಷ್ಠ ಅಕ್ಕಿಗಳು, ರಾಶಿ, ರಸ್ಕದಮ್, ರತ್ನಚೂಡಿ, ಉಂಡ ಕಾಯಮೆ ಅದನ್ನೇನು ಕೇಳ್ತಿ. ಸೊ ಈ ಥರದ ಒಂದು ಬೆಳ್ತಿಗೆಗೆ ಆಗುವಂಥದ್ದು. ಇನ್ನು ಹೊರಗಡೆಯಿಂದ ಬಂದದ್ದು ಇಲ್ಲಿ ನಾವೀಗ ನಿರಂತರ ಮಾಡ್ತಾ ಇರುವಂತಹ ವಿಶೇಷ ತಳಿಗಳಲ್ಲಿ ಅನಾಮಿಕ ಅಂತ, ಅದೊಂದು ಕೆಂಪಕ್ಕಿ ಅಂದರೆ ಕಪ್ಪಕ್ಕಿಯ ಇದು, ಅಸ್ಸಾಂ ಬ್ಲ್ಯಾಕು, ಬಂಗಾರ ಗುಲಾಬಿ, ಬಿರಿ ಹೊಸದಿ, ಬ್ಲ್ಯಾಕ್ ರೈಸು, ಇನ್ನು ಬರ್ಮಾ ಬ್ಲ್ಯಾಕು, ಚಕಾವ ಪೊರಿಯಲ್ಲು, ಸಾರೆ ಅಥವಾ ಗಂಧಸಾಲೆದು, ಇನ್ನು ವಿಶೇಷ ಆಗ ಹೇಳಿದಾಗೆ ಎಚ್ ಎಮ್ ಟಿದ್ದು ಅಥವಾ ಇಂಟಾನ್ ಇದ್ದು, ಕಗ್ಗ, ಕಾಲಾಬಾತ್, ಕಾಲಾಮಲ್ಲಿ ಪೋಲು ಅಂತ, ಕಳಮೆ, ಕಾಲೋನೋನಿಯ, ಕನಕಚೂಡ, ಕಟ್ಮುಂಡ. ಕಟ್ಮುಂಡದ ಒಂದು ವಿಶೇಷ ಇದೆ, ಅದು ಎರಡು ಭತ್ತಗಳನ್ನು ಒಟ್ಟಿಗೆ ಸೇರಿ ಬೆಳೆಯುವುದು. ಫಸ್ಟಿಗೆ ಒಂದು ಕ್ರಾಪ್ ಇದ್ದು ಬರ್ತದೆ ಕಾಯಮೆ, ಅನಂತರ ಅದಕ್ಕೆ ಮೇಲೆ ಒಂದು ಹಲಿಗೆ ಹೇಳಿದ್ರೆ ಸಾಕು, ಅಂದ್ರೆ ಮುನ್ನ ನಾಟಿ ಮಾಡ್ಲಿಕ್ಕಿಲ್ಲ, ಅದು ಎರಡನೇ ಬೆಳೆಯಾಗಿ ಬರ್ತದೆ. ಅದಕ್ಕೆ ಕಟ್ಮುಂಡ ಅಂತಲೇ ಕಟ್ಮುಂಡ ಸರಿ. ಹಾಗೆ ನೆಟ್ಟಿ ಜಿಡ್ಡು, ನೆರೆಗುಳಿ, ನವರ ಇತ್ಯಾದಿ ಇವುಗಳ ತಳಿಗಳಿದೆ. ಹಾಗೆ ನೇರಳೆ ಅಕ್ಕಿದ್ದು ಆಗ ಹೇಳಿದೆ, ಮಣಿಪುರಿ, ಮುತ್ತು, ಪರಿಮಳ, ಪರ್ಪಲ್ ಬ್ಲ್ಯಾಕ್, ಇದೆಲ್ಲ ನೇರಳೆ ಅಕ್ಕಿ ಹೊಂದಿದೆ. ಇನ್ನು ವಿಶೇಷವಾಗಿ ಆಗ ಹೇಳಿದೆ ಒಂದು ಸೂರ್ಯಕಾಂತಿಯ ಇದರ ಹಾಗಿನ ಕವರ್ ಹೊಂದಿರುವಂತಹ ರಾಮ್ಗಲ್ಲಿ, ಸಾಹೇಬ್ ಓಗ್ ಬಾಲ ಇರುವಂಥದ್ದು, ತುಳಸಿ ಓಗ್, ಥಾಯ್ಲೆಂಡಿನ